ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರಿಂದ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ, ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಬಿವೈ ವಿಜಯೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ ಕುಲ್ಲೇಟೀರ ಕುಟುಂಬ ತಂಡಕ್ಕೆ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ತೆಂಗಿನ ತೇರು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತೆಂಗಿನ ತೇರು ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ. ಇದು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ. ಆಲಿಸಿ ತೆಂಗಿನ ತೇರು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ತೆಂಗಿನ ತೇರು ಬಾನುಲಿ ಸರಣಿ ಕಾರ್ಯಕ್ರಮದ 8ನೇ ಕಂತು ಇಂದು ಪ್ರಸಾರವಾಗ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಜೈವಿಕ ಗೊಬ್ಬರಗಳು ಹಾಗೂ ಜೈವಿಕ ಕೀಟನಾಶಕಗಳ ಬಳಕೆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರು. ಎಂದಿನಂತೆ ಈ ಕಾರ್ಯಕ್ರಮದ ಕಡೆಯಲ್ಲಿ ವಿಷಯಕ್ಕೆ ಪೂರಕವಾದಂತಹ ಪ್ರಶ್ನೆಯನ್ನು ಕೇಳ್ತೇವೆ. ಸರಿಯಾದಂತಹ ಉತ್ತರವನ್ನ ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ರೈತ ಬಾಂಧವರೇ, ಪ್ರತಿ ಕಾರ್ಯಕ್ರಮಕ್ಕೂ ಪ್ರತ್ಯೇಕವಾದಂತಹ ಅಂಚೆ ಕಾರ್ಡಿನಲ್ಲಿ ಉತ್ತರಗಳನ್ನು ಬರೆದು ಕಳುಹಿಸಿಕೊಡಿ. ಅದರಲ್ಲಿ ನಿಮ್ಮ ವಿಳಾಸ ಸ್ಪಷ್ಟವಾಗಿ ಇರಲಿ, ಜೊತೆಗೆ ಮರೆಯದ ಹಾಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಮೂದಿಸಿ. ಯಾಕೆಂತಂದ್ರೆ ಬಹುಮಾನ ಬಂದಂತಹ ವಿಜೇತರಿಗೆ ತೋಟಗಾರಿಕೆ ಇಲಾಖೆಯವರು ದೂರವಾಣಿ ಮುಖಾಂತರ ತಿಳಿಸಿ ಬಹುಮಾನವನ್ನ ನೀಡ್ತಾರೆ. ಹಾಗಾಗಿ ಮರೆಯದೆ ನಿಮ್ಮ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಯನ್ನ ನಮೂದಿಸಿ ಪತ್ರಗಳನ್ನು ನಮಗೆ ಬರೆದು ಕಳುಹಿಸಿ. ಇಂದಿನ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಪ್ರಶ್ನೆಯನ್ನೇ ಕೇಳಲಾಗುತ್ತೆ. ಕಾರ್ಯಕ್ರಮವನ್ನ ಸರಿಯಾಗಿ ಆಲಿಸ್ಕೊಳ್ಳಿ, ಅನುಕೂಲ ಮಾಡ್ಕೊಳ್ಳಿ, ಪ್ರಯೋಜನ ಮಾಡ್ಕೊಳ್ಳಿ. ಹಾಗೇನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುವ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನೀಡಿ ಬಹುಮಾನವನ್ನು ಗೆಲ್ಲುವ ಶ್ರೋತೃ ನೀವಾಗಿ ಅನ್ನೋದು ನಮ್ಮ ಆಶಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಮುಖವಾದಂತಹ ತೋಟಗಾರಿಕೆ ಬೆಳೆ ಅಂತಂತಂದ್ರೆ ತೆಂಗು. ತೆಂಗನ್ನ ಸಾಗುವಳಿ ಮಾಡಿಕೊಂಡು ಸಾಕಷ್ಟು ಜನ ಜೀವನವನ್ನ ಕಟ್ಟಿಕೊಂಡಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಜೈವಿಕ ಗೊಬ್ಬರಗಳು ಹಾಗೂ ಜೈವಿಕ ಕೀಟನಾಶಕಗಳ ಬಳಕೆ ಕುರಿತಂತೆ ವಿಚಾರಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡಲು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಬೇಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮ್ಮ ಜಿಲ್ಲೆಯಲ್ಲಿ ತೆಂಗು ಬಹಳ ಪ್ರಮುಖವಾದಂತಹ ತೋಟಗಾರಿಕೆ ಬೆಳೆ. ತೆಂಗನ್ನ ನೆಚ್ಚಿ ಯಾರೆಲ್ಲ ಜೀವನವನ್ನ ಕಟ್ಕೊಳ್ಬಹುದೋ ಇಂದಿಗೂ ಕೂಡ ಉತ್ತಮವಾದಂತಹ ಬದುಕನ್ನು ಸಾಗಿಸ್ತಾ ಬರ್ತಾ ಇದ್ದಾರೆ. ತೆಂಗನ್ನ ಕಲ್ಪವೃಕ್ಷ ಅಂತ ಕೂಡ ಕರೀತೇವೆ. ಈ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಗೆ ಪೂರಕವಾಗಿ ವಿಚಾರಗಳನ್ನ ಮಾತನಾಡ್ತಾ ಹೋಗೋದಾದ್ರೆ ತೆಂಗಿನ ಬೆಳೆಯ ಪರಿಚಯವನ್ನು ಮಾಡಿಕೊಡಿ ಸರ್. ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ತೆಂಗು ಬಹಳ ಪ್ರಮುಖವಾದ ಬೆಳೆ. ತೆಂಗನ್ನು ನಮ್ಮ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಮೈದಾನ ಭಾಗಗಳಲ್ಲಿ ವ್ಯಾಪಕವಾಗಿ ಬೆಳೀತಾ ಇದ್ದಾರೆ ಸರ್. ತೆಂಗಿನ ಬೆಳೆಗೆ ಮಣ್ಣು ಮತ್ತು ಹವಾಗುಣ ಬಹಳ ಮುಖ್ಯ ಸರ್. ತೆಂಗನ್ನು ಬೆಳೀಲಿಕ್ಕೆ ಒಂದು 25-30 ಡಿಗ್ರಿ ಉಷ್ಣಾಂಶ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಬೆಳೀಬಹುದು. ಅದೇ ರೀತಿ 1000-2000 ಮಿಲಿಮೀಟರ್ ಮಳೆ ಬೀಳ್ತಕ್ಕಂಥ ಪ್ರದೇಶ ಆದರೆ ತುಂಬ ಉತ್ತಮ. ಮತ್ತೆ ಅದೇ ಹೇಳಬೇಕಂದ್ರೆ ಮಣ್ಣು, ಮಣ್ಣು ಯಾವಾಗಿರ್ಬೇಕಂದ್ರೆ ಆಳವಾದ ನೀರು ನಿಲ್ಲದೆ ಇರತಕ್ಕಂಥ ಮಣ್ಣಾಗಿರ್ಬೇಕು. ಕೆಂಪು ಮರಳು ಮಿಶ್ರಿತ ಅಥವಾ ಸ್ಯಾಂಡಿಲೋಮ್ ಅಂತಕ್ಕಂಥ ಮಣ್ಣಾದರೆ ತುಂಬ ಸೂಕ್ತ ಸರ್. ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳೆಯಬಹುದಾದ್ರೂ ಅದರಲ್ಲಿ ಗೋಡು ಮಿಶ್ರಿತ ಕೆಂಪು ಮಣ್ಣು ತುಂಬ ಉತ್ತಮವಾಗಿರ್ತದೆ ಸರ್. ಹಾಗಾಗಿ ಪ್ರಮುಖವಾಗಿ ಹವಾಗುಣ ಮುಖ್ಯ ಅಂತ ಹೇಳ್ತೀರಿ, ಹಾಗೇನೆ ಮಣ್ಣು ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ತೆಂಗನ್ನ ಬೆಳಿಬೇಕು ಅನ್ನೋದಾದ್ರೆ. ನಾವು ತೆಂಗನ್ನ ಸಾಗುವಳಿ ಮಾಡಬೇಕು ಅನ್ನೋದಾದ್ರೆ ಮುಖ್ಯವಾಗಿ ಇಲ್ಲಿ ತಳಿಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಯಾವೆಲ್ಲ ತಳಿಗಳಿದೆ ಸರ್ ತೆಂಗಿನಲ್ಲಿ, ಮತ್ತೆ ನಮ್ಮ ಭಾಗಕ್ಕೆ ಸೂಕ್ತವಾದಂತಹ ತಳಿ ಯಾವುದು? ತೆಂಗಲ್ಲಿ ಸಾಕಷ್ಟು ತಳಿಗಳು ಇತ್ತೀಚಿನ ದಿನಗಳಲ್ಲಿ ಕಂಡುಹಿಡಿದಿದ್ದಾರೆ ಸರ್. ಇದರಲ್ಲಿ ಸಾಕಷ್ಟು ಸಂಸ್ಕರಣ ತಳಿಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಬಂದಿದೆ. ನಮ್ಮಲ್ಲಿ ಹಿಂದಿನ ತಳಿಗಳೇನಿತ್ತು, ಉದ್ದ ಜಾತಿ ತಳಿಗಳು, ಟಾಲ್ ವೆರೈಟೀಸ್ ಅಂತ ಹೇಳ್ತೀವಿ. ಆ ತಳಿಗಳು ಟಾಲ್ ವೆರೈಟೀಸ್ಲ್ಲಿ ಬಂದಾಗ ವೆಸ್ಟ್ ಕೋಸ್ಟ್ ಟಾಲ್ ಅಂತಕ್ಕಂಥ ವೆರೈಟಿ ಇದೆ, ಈಸ್ಟ್ ಕೋಸ್ಟ್ ಟಾಲ್ ಅಂತಕ್ಕಂಥ ವೆರೈಟಿ ಇದೆ. ಮತ್ತೆ ಕುಬ್ಜ ಗಿಡಗಳಾದ ಡ್ವಾರ್ಫ್ ತಳಿಗಳಲ್ಲಿ ಚೌಗಾಟ್ ಡ್ವಾರ್ಫ್ ಅಂತ ಇದೆ, ಮಲೆಯನ್ ಡ್ವಾರ್ಫ್ ಅಂತ ಇದೆ, ಮತ್ತೆ ಹೈಬ್ರಿಡ್ ತಳಿಗಳಾದಂತಹ ಟಾಲ್ ಇಂಟು ಡ್ವಾರ್ಫ್ ಅಂತ ಇದೆ. ಇವೆಲ್ಲ ತಳಿಗಳಿದ್ರೂ ಕೂಡ ನಾವು ಸ್ಥಳೀಯವಾಗಿ ಏನು ರೈತರು ಬೆಳೀತಾ ಇದ್ದಾರೆ, ಅರಸಿಕೆರೆ ಟಾಲ್ ಮತ್ತೆ ನಮ್ಮ ತಿಪ್ಟೂರ್ ಟಾಲ್ ಅಂತಕ್ಕಂಥ ತಳಿಗಳನ್ನೇ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ನಮ್ಮ ಒಂದು ಭಾಗಕ್ಕೆ ಹೇಳೋದಾದ್ರೆ ನಮ್ಮ ಹಾಸನ ಭಾಗದಲ್ಲಿ ಈ ತಳಿಗಳೇ ಸೂಕ್ತ. ಏನು ಸಾಕಷ್ಟು ಹೈಬ್ರಿಡ್ ತಳಿಗಳು ಬಂದಿದ್ರು ಕೂಡ ಅವು ಅಷ್ಟು ಸೂಕ್ತ ಅಲ್ಲ. ಈ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿ ಅರಸಿಕೆರೆ ಮತ್ತು ತಿಪ್ಟೂರ್ ತಳಿಗಳನ್ನೇ ರೈತರು ಒಳ್ಳೆಯ ಒಂದು ತಾಯಿ ಮರಗಳಿಂದ ಆಯ್ಕೆ ಮಾಡಿ ಗಿಡಗಳನ್ನು ಅಭಿವೃದ್ಧಿಪಡಿಸಿಕೊಂಡು ತಾವೇ ಸ್ವತಃ ಮಾಡಿದ್ರೆ ಒಳ್ಳೆಯದು. ಬೇರೆ ಹೊರಗಡೆ ಖಾಸಗಿ ನರ್ಸರಿಗಳು ಅಥವಾ ಬೇರೆ ಕಡೆಯಿಂದ ಏನು ಗಿಡಗಳು ನಮಗೆ ಲಭ್ಯ ಇರ್ತವೆ ಆ ಗಿಡಗಳನ್ನ ನಮಗೆ ಗುಣಮಟ್ಟ ಗೊತ್ತಿರೋದಿಲ್ಲ, ಆದಷ್ಟು ನಮ್ಮ ಇಲಾಖೆಯಿಂದ ಲಭ್ಯ ಆಗ್ತಕ್ಕಂಥ ಗಿಡಗಳು ಅಥವಾ ರೈತರ ಸ್ವತಃ ಬೆಳೆಸಿದಂಥ ಗಿಡಗಳನ್ನ ಆಯ್ಕೆ ಮಾಡಿಕೊಂಡು ನೆಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ಗಿಡಗಳನ್ನ ನೆಡಬೇಕಾದ್ರೆ ಕೆಲವೊಂದು ವಿಧಾನ ಕೂಡ ಅನುಸರಿಸಬೇಕಾಗುತ್ತೆ. ಗಿಡಗಳ ಅಂತರ ಕೂಡ ಬಹಳ ಮುಖ್ಯ. ಹಿಂದಿನ ಕಾಲದಲ್ಲಿ 10 ಮೀಟರ್ x 10 ಮೀಟರ್ ಅಂದ್ರೆ ಗಿಡದಿಂದ ಗಿಡಕ್ಕೆ 10 ಮೀಟರ್ ಅಂತರ, ಸಾಲಿಂದ ಸಾಲಿಗೆ 10 ಮೀಟರ್ ಅಂತರದಲ್ಲಿ ನಾಟಿ ಮಾಡ್ತಾ ಇದ್ರು. ಈಗಿನ ತಳಿಗಳಿಗೆ ಸಾಮಾನ್ಯವಾಗಿ 7.5 ಮೀಟರ್ ಅಂದ್ರೆ 7.5 ಮೀಟರ್ ಗಿಡಗಳ ಅಂತರ, 7.5 ಮೀಟರ್ ಸಾಲಿನ ಅಂತರದಲ್ಲಿ ನಾವು ಗಿಡಗಳನ್ನ ನಾಟಿ ಮಾಡಬಹುದು. ಮತ್ತೆ ಇಲ್ಲಿ ಗಿಡಗಳನ್ನ ನಾಟಿ ಮಾಡೋ ಮುಂಚೆ ಗುಂಡಿಗಳನ್ನು ಕೂಡ ನಾವು ತೆಗಿಬೇಕಾಗುತ್ತೆ. ಗುಂಡಿಗಳು 1 ಮೀಟರ್ ಉದ್ದ, 1 ಮೀಟರ್ ಅಗಲ, 1 ಮೀಟರ್ ಆಳ, ಈ ತರ ಗುಂಡಿಗಳನ್ನ ತೆಗೆದು ಗುಂಡಿಯಲ್ಲಿ ಒಳ್ಳೆಯ ಪ್ರಮಾಣದ ಒಂದು ಮಣ್ಣು ಮಿಶ್ರಿತ ಗೊಬ್ಬರ ಸಾವಯವ ಗೊಬ್ಬರಗಳನ್ನ ಮಿಶ್ರಣ ಮಾಡಿ ಗಿಡಗಳನ್ನ ಒಳ್ಳೆ 1.5 ವರ್ಷದಿಂದ 2 ವರ್ಷ ಬೆಳೆದಂತಕ್ಕಂಥ ಒಂದು ಸಸಿಗಳನ್ನ ನಾವು ನಾಟಿ ಮಾಡಿದ್ರೆ ಒಳ್ಳೇದು. ಉತ್ತಮವಾಗಿ ಮೊಳಕೆ ಆಗಿರ್ಬೇಕಂತ ಒಳ್ಳೆ ಸಸಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಒಳ್ಳೇದು. ಮತ್ತೆ ಸಸಿಗಳನ್ನ ನಾಟಿ ಮಾಡಿದ ನಂತರ ನೀರಾವರಿನೂ ಕೂಡ ಬಹಳ ಮುಖ್ಯ. ಬೇಸಿಗೆ ಸಮಯದಲ್ಲಿ 4-5 ದಿನಗಳಿಗೊಮ್ಮೆ ನೀರನ್ನ ಕೊಡ್ತಾ ಇರಬೇಕು, ಆದಷ್ಟು ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಂಡ್ರೆ ಇನ್ನೂ ಉತ್ತಮ. ಮಳೆಯ ಒಂದು ಪ್ರಮಾಣ ನೋಡಿಕೊಂಡು ಮಣ್ಣಿನ ತೇವಾಂಶ ನೋಡ್ಕೊಂಡು ನೀರನ್ನ ಕೊಡಬೇಕು. ಯಾವುದೇ ಕಾರಣಕ್ಕೂ ನೀರು ನಿಲ್ಲದಂತೆ ತೆಂಗಿನ ತೋಟಗಳಲ್ಲಿ ನೋಡ್ಕೋಬೇಕು. ನೀರು ನಿಂತಿದೆ ಆದ್ರೆ ತೆಂಗಿನ ಸಸಿಗಳಿಗೆ ಒಂದು ಸುಳಿ ಕೊಳೆತಕ್ಕಂತ ಸಾಧ್ಯತೆ ಜಾಸ್ತಿ ಸರ್. ಮತ್ತೆ ಇದ್ರ ಬಗ್ಗೆ ಹೇಳಬೇಕಾದ್ರೆ ಸಾಕಷ್ಟು ಗೊಬ್ಬರಗಳನ್ನು ಕೂಡ ನಾವು ಕೊಡಬೇಕಾಗುತ್ತೆ. ತೆಂಗಿನ ಮರಗಳ ಗೊಬ್ಬರ ಮತ್ತೆ ಪೋಷಣೆಯನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿ ಗಿಡಕ್ಕೆ ನಾವು ನಾಟಿ ಮಾಡುವ ಸಮಯದಲ್ಲಿ ದನದ ಗೊಬ್ಬರ ಅಂತ ಹೇಳ್ತೀವಿ, FIM ಅಂತ ಹೇಳ್ತೀವಿ, ಇದೊಂದು 20-25 kg ದನದ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಮತ್ತೆ ಅದೇ ರೀತಿ ರಾಸಾಯನಿಕ ಗೊಬ್ಬರಗಳಾದಂತೆ NPK ಸಾರಜನಕ ರಂಜಕ ಪೊಟಾಷಿ ಗೊಬ್ಬರಗಳನ್ನು ಕೂಡ ಹಂತ ಹಂತವಾಗಿ ಕೊಡಬೇಕು. ಮತ್ತೆ ಇವುಗಳ ಜೊತೆಯಾಗಿ ಹಸಿರೆಲೆ ಗೊಬ್ಬರ ಮತ್ತೆ ಜೈವಿಕ ಗೊಬ್ಬರಗಳನ್ನು ಬಳಸಿದ್ರೆ ತುಂಬಾ ಉತ್ತಮ. ಬಹಳ ಮುಖ್ಯವಾಗಿ ತಳಿಗಳ ವಿಚಾರವಾಗಿ ಮಾತಾಡ್ತಾ ಸ್ಥಳೀಯ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಅಂತ ಹೇಳಿದ್ರಿ. ಅರಸಿಕೆರೆ ಟಾಲ್ ಇರ್ಬೋದು ಅಥವಾ ತಿಪ್ಟೂರ್ ಟಾಲ್ ನಮ್ಮ ಭಾಗಕ್ಕೆ ಸೂಕ್ತ ಅಂತ ಹೇಳಿದ್ರಿ. ಅದರಲ್ಲೂ ಸಹಜವಾಗಿ ಈ ಹಿಂದಿನಿಂದ 2 ರೀತಿಯ ತಳಿಗಳನ್ನು ಬೆಳ್ಕೊಂಡು ಬರ್ತಾ ಇರತಕ್ಕಂಥ ವಿಚಾರವನ್ನ ಹೇಳಿದ್ರಿ, ಎತ್ತರವಾದಂತಹ ತಳಿಗಳು ಹಾಗೇನೆ ಗಿಡ್ಡ ಜಾತಿಯ ತಳಿಗಳು ಅಂತ ಹೇಳಿ. ಎಲ್ಲಕ್ಕಿಂತ ಬಹಳ ಮುಖ್ಯ ಅಂತಂದ್ರೆ ನೀರಾವರಿ ಪದ್ಧತಿ ವಿಚಾರವಾಗಿ ಬಹಳ ಸೂಕ್ಷ್ಮವಾಗಿ ವಿಚಾರವನ್ನ ತಿಳಿಸಿದ್ರಿ. ನೀರು ಇದ್ದಂತಹ ಪ್ರದೇಶದಲ್ಲಿ ನಾವು ತೆಂಗನ ಸಾಗುವಳಿ ಮಾಡ್ತಕ್ಕಂಥದ್ದು ಸೂಕ್ತ, ಅಂದ್ರೆ ನೀರಾವರಿ ಯಾರಿಗೆ ಲಭ್ಯತೆ ಇರುತ್ತೆ ಅಂತವರು ಅದನ್ನ ಸಾಗುವಳಿ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋ ವಿಚಾರವನ್ನ ತಿಳಿಸಿದ್ರಿ. ಜೊತೆಗೆ ಗೊಬ್ಬರ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ, ಅದನ್ನ ನಾವು ಪೋಷಣೆ ಮಾಡಬೇಕಾದಂತಹ ವಿಚಾರಗಳನ್ನ ತಿಳಿಸಿದ್ರಿ. ಈಗ ಇಂದಿನ ವಿಚಾರಕ್ಕೆ ಪೂರಕವಾದಂತಹ ಮಾತುಗಳನ್ನ ಹೇಳ್ತಾ ಹೋಗೋದಾದ್ರೆ, ತಾವು ಆಗ್ಲೇ ಹೇಳಿದ್ರೆ ಗೊಬ್ಬರದ ವಿಚಾರವಾಗಿ ಜೈವಿಕ ಗೊಬ್ಬರಗಳನ್ನ ನಮ್ಮ ಈ ಒಂದು ತೆಂಗಿನ ತೋಟಗಳಲ್ಲಿ ಬಳಸುವ ವಿಧಾನ ಹೇಗೆ, ಹಾಗೇನೆ ಜೈವಿಕ ಕೀಟನಾಶಕಗಳು ಯಾವೆಲ್ಲ ಇದೆ, ಇದು ಯಾವ ರೀತಿ ನಾವು ನಮ್ಮ ತೆಂಗಿನ ತೋಟಗಳಲ್ಲಿ ಬಳಸಿ ನಮ್ಮ ತೋಟವನ್ನ ಉಳಿಸಿಕೊಂಡು ಲಾಭದಾಯಕವಾದಂತಹ ಒಂದು ತೆಂಗಿನ ಬೆಳೆಯನ್ನ ಪಡ್ಕೊಳ್ಬಹುದು ಅಂತ ಹೇಳಿ. ತೆಂಗಿನ ತೋಟದಲ್ಲಿ ಗೊಬ್ಬರಗಳ ಉಪಯೋಗ ಬಹಳ ಮುಖ್ಯವಿದೆ. ಇವತ್ತು ನಮ್ಮಲ್ಲಿ ಸಾಕಷ್ಟು ರೈತರು ಏನಪ್ಪ ರಾಸಾಯನಿಕ ಗೊಬ್ಬರಗಳ ಮೊರೆ ಹೋಗಿದ್ದಾರೆ. ಈ ಒಂದು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವ ಹಿನ್ನೆಲೆಯಲ್ಲಿ ನಾವು ಆದಷ್ಟು ಮಣ್ಣಿನ ಆರೋಗ್ಯವನ್ನು ಕಾಪಾಡಬೇಕಾಗಿದೆ ಮತ್ತು ಉತ್ಪಾದನೆ ಕೂಡ ಹೆಚ್ಚಿಸಬೇಕಾಗಿದೆ. ನಾವು ಉತ್ಪಾದನೆ ಮಾಡತಕ್ಕಂಥ ಒಂದು ಉತ್ಪಾದಕರ ಗುಣಮಟ್ಟನೂ ಕೂಡ ಕಾಪಾಡಬೇಕಾಗಿದೆ. ಈ ಒಂದು ದೃಷ್ಟಿನಲ್ಲಿ ನಾವು ಆದಷ್ಟು ಸಾವಯವ ಗೊಬ್ಬರಗಳ ಬಳಕೆ ಮತ್ತೆ ಅದೇ ರೀತಿ ಜೈವಿಕ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡತಕ್ಕಂಥದ್ದು ಒಳ್ಳೇದು. ಈ ರೀತಿ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಜೈವಿಕ ಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಸೊ ಈ ಜೈವಿಕ ಗೊಬ್ಬರಗಳ ಮಾತಾಡಬೇಕಂದ್ರೆ ಮಣ್ಣಿನಲ್ಲಿ ಪೋಷಕಾಂಶ ಸಹಜವಾಗಿ ಲಭ್ಯವಾಗುವಂತೆ ಮಾಡತಕ್ಕಂಥ ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀವಿ. ಜೈವಿಕ ಗೊಬ್ಬರ ಅಂದ್ರೆ ಅದು ಒಂದು ಜೀವಾಣು, ಅದು ಮಣ್ಣಿನಲ್ಲಿ ಇರತಕ್ಕಂಥ ಒಂದು ಪೋಷಕಾಂಶಗಳನ್ನ ಗಿಡಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥ ಮಾಡ್ತಕ್ಕಂಥದ್ದು ಇದು. ಸೊ ಈ ಒಂದು ಇದರಲ್ಲಿ ನಾವು ಸಾಕಷ್ಟು ಜೈವಿಕ ಗೊಬ್ಬರಗಳ ಬಗ್ಗೆ ಮಾರ್ಕೆಟ್ ಅಲ್ಲಿ ಲಭ್ಯ ಇರತಕ್ಕಂತ ಹೇಳಿದ್ದಾರೆ, ಅಜೋಸ್ಪೈರ್ಲಮ್ ಅಂತಕ್ಕಂಥ ಒಂದು ಜೈವಿಕ ಗೊಬ್ಬರ ಇದೆ. ಇದು ವಾತಾವರಣದಲ್ಲಿ ಸಿಗತಕ್ಕಂಥ ಒಂದು ನೈಟ್ರೋಜನ್ ಸಾರಜನಕವನ್ನ ಗಿಡಗಳಿಗೆ ಲಭ್ಯವಾಗ ಮಾಡತಕ್ಕಂಥ ಒಂದು ಗುಣವನ್ನು ಹೊಂದಿರತಕ್ಕಂಥದ್ದು ಅಜೋಸ್ಪೈರ್ಲಮ್ ಅಂತೇಳಿ. ಅದೇ ರೀತಿ ಪಾಸ್ಫೋ ಬ್ಯಾಕ್ಟೀರಿಯಾ ಅಂತ ಇದೆ, ಇದು ಮಣ್ಣಿನಲ್ಲಿ ಇರತಕ್ಕಂಥ ಫಾಸ್ಫರಸ್ ಅನ್ನ ಗಿಡಗಳಿಗೆ ಸಿಗ್ತಂಗೆ ಮಾಡ್ತದೆ. ಅಜೋಸ್ಪೈರಲಮ್ ನೈಟ್ರೋಜನ್ ಸಿಗಂಗೆ ಮಾಡ್ತದೆ. ಫಾಸ್ಫೋ ಬ್ಯಾಕ್ಟೀರಿಯಾ ಫಾಸ್ಫರಸ್ ಅಂದ್ರೆ ರಂಜಕವನ್ನ ಗಿಡಗಳಿಗೆ ಸಿಗ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಅದೇ ರೀತಿ ವ್ಯಾಮ್ ಫಂಗೈ ಅಂತ ಇದೆ, ಇದು ಬೇರುಗಳ ಬೆಳವಣಿಗೆಯನ್ನು ಹೆಚ್ಚಿಸಿ ಪೋಷಕಾಂಶಗಳ ಶೋಷಣೆಯನ್ನು ಸುಧಾರಿಸುತ್ತದೆ, ಮತ್ತೆ ಅದೇ ರೀತಿ ಬೇರುಗಳ ಬೆಳವಣಿಗೆ ಅನುಕೂಲ ಮಾಡತಕ್ಕಂಥದ್ದು ವ್ಯಾಮ್ ಫಂಗೈ. ಅದೇ ರೀತಿ ಅಜೆಟೋ ಬ್ಯಾಕ್ಟೀರಿಯಾ, ಇದು ನೈಟ್ರೋಜನ್ ಸ್ಥಿರೀಕರಣ ಅಂದ್ರೆ ಲಭ್ಯವಾಗಿ ಮಾಡತಕ್ಕಂಥ ಮತ್ತೆ ಗಿಡಗಳ ಬೆಳವಣಿಗೆ ಉತ್ತೇಜನ ಕೊಡತಕ್ಕಂಥದ್ದು ಅಜೆಟೋ ಬ್ಯಾಕ್ಟರ್ ಅಂತೇಳಿ. ಸೊ ಈ ಒಂದು ನಾಲ್ಕು ಜೈವಿಕ ಗೊಬ್ಬರಗಳು ತುಂಬಾ ಉಪಯೋಗ, ಅಜೋಸ್ಪೈರಲಮ್, ಫಾಸ್ಫೋ ಬ್ಯಾಕ್ಟೀರಿಯಾ, ವ್ಯಾಮ್ ಫಂಗೈ ಮತ್ತೆ ಅಜೆಟೋ ಬ್ಯಾಕ್ಟರ್ ಅಂತಕ್ಕಂಥದ್ದು. ಇವುಗಳನ್ನ ಗಿಡಗಳಿಗೆ ಯಾವ ಪ್ರಮಾಣದಲ್ಲಿ ಕೊಡಬೇಕನ್ನೋದು ಕೂಡ ನಮ್ಮ ರೈತರಿಗೆ ಬಹಳ ಮುಖ್ಯವಾಗಿರ್ತದೆ. ಪ್ರತಿ ಗಿಡಕ್ಕೆ ಒಂದು 50-100 ಗ್ರಾಂ ನಷ್ಟು ಜೈವಿಕ ಗೊಬ್ಬರಗಳನ್ನ ದನದ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಕೊಡಬೇಕಾಗ್ತದೆ. ಅಂದ್ರೆ ನಾವು ನೇರವಾಗಿ ಜೈವಿಕ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಬಹುದು. ಯಾವುದೇ ಒಂದು ಸಾವಯವ ಪದಾರ್ಥಗಳಾದಂತಹ ದನದ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರ ಇವುಗಳ ಜೊತೆ ಮಿಶ್ರಣ ಮಾಡಿ ಕೊಟ್ಟಾಗ ಅದರ ಉಪಯುಕ್ತತೆ ಪರಿಣಾಮ ಜಾಸ್ತಿ ಇರ್ತದೆ. ಮತ್ತೆ ಇದನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡಬಹುದು. ಪ್ರತಿ ಜೈವಿಕ ಗೊಬ್ಬರನ ಪ್ರತಿ ಗಿಡಕ್ಕೆ ವರ್ಷದಲ್ಲಿ 1-2 ಬಾರಿ ಕೊಟ್ರೆ ಸಾಕಾಗುತ್ತೆ. ಈಗ ನಾವು ಹಂಗೆ ರಾಸಾಯನಿಕ ಗೊಬ್ಬರಗಳನ್ನ ಪ್ರತಿ 3-4 ತಿಂಗಳಿಗೊಮ್ಮೆ ಕೊಡ್ತಾ ಇರ್ತೀವಿ, ಅದನ್ನು ತಪ್ಪಿಸಿ ವರ್ಷದಲ್ಲಿ 1 ಬಾರಿ ಅಥವಾ 2 ಬಾರಿ ಕೊಟ್ಟರೆ ಒಳ್ಳೇದು. ಮತ್ತೆ ನಾವು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಣ್ಣಿನ ಒಂದು ತೇವಾಂಶ ಕೂಡ ಚೆನ್ನಾಗಿರಬೇಕು, ಮಣ್ಣಿನಲ್ಲಿ ಹದ ಇರಬೇಕು. ಬೇಸಿಗೆನಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಾವು ಯಾವುದೇ ಗೊಬ್ಬರಗಳನ್ನ ಕೊಡಬಾರದು. ನಾವು ಕೊಡ್ತಕ್ಕಂಥದ್ದು ಏನಿದ್ರು ಮೇ ನಂತರ ಮಳೆಗಾಲ ಪ್ರಾರಂಭ ಜೂನ್ ಜುಲೈ ನಂತರ ಸೆಪ್ಟೆಂಬರ್ ಒಳಗಡೆ ಯಾವುದೇ ಜೈವಿಕ ಗೊಬ್ಬರಗಳನ್ನ ಸಾವಯವ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ಇದು ಕೊಡ್ತಕ್ಕಂಥದ್ದು. ಯಾಕಂದ್ರೆ ಜೈವಿಕ ಗೊಬ್ಬರಗಳ ಜೀವ ಇರತಕ್ಕಂಥದ್ದು ಅಂತ ಹೇಳ್ತಾ ಇದ್ದೆ. ಅದೇ ರೀತಿ ಜೈವಿಕ ಕೀಟನಾಶಕಗಳು ಕೂಡ ಇವತ್ತು ಉಪಯೋಗ ಬಹಳ ಮಾಡಬಹುದು. ಈ ಜೈವಿಕ ಕೀಟನಾಶಕಗಳನ್ನು ಉಪಯೋಗ ಮಾಡಿಕೊಂಡು ಕೆಲವೊಂದು ಕೀಟ ರೋಗಗಳನ್ನ ನಿಯಂತ್ರಣ ಮಾಡಬಹುದಾಗಿದೆ. ಈ ಜೈವಿಕ ಕೀಟನಾಶಕಗಳನ್ನು ಉಪಯೋಗ ಮಾಡೋದ್ರಿಂದ ಪರಿಸರದಲ್ಲಿ ಹಾನಿಯಾಗ್ತಕ್ಕಂಥ ರಾಸಾಯನಿಕಗಳ ಬಳಕೆಯಿಂದ ಹಾನಿಯಾಗ್ತಕ್ಕಂಥ ಇದನ್ನ ಕಡಿಮೆ ಮಾಡಬಹುದು. ಸೊ ಬಹಳ ಮುಖ್ಯವಾಗಿ ತೆಂಗಿನಲ್ಲಿ ಉಪಯೋಗ ಮಾಡತಕ್ಕಂಥ ಜೈವಿಕ ಕೀಟನಾಶಕಗಳು ಯಾವ್ದಾವ್ದಪ್ಪ ಅಂದ್ರೆ ಟ್ರೈಕೋಡರ್ಮಾ ಅಂತ ಒಂದಿದೆ, ಸೂಡೋಮೊನಸ್ ಅಂತಕ್ಕಂಥದ್ದು, ಮತ್ತೆ ಬೇವಿನ ಎಣ್ಣೆ ನೀಮಾಯಿಲ್ ಅಂತ ಹೇಳ್ತೀವಿ, ಮತ್ತೆ ಬ್ಯಾಸಿಲಸ್ ತುರಂಜಿನ್ಸಿಸ್ ಅಂತೇಳಿ ಒಂದು ಫಂಗಸ್ ಇದೆ, ಇದನ್ನು ಕೂಡ ಯೂಸ್ ಮಾಡಬಹುದು. ಟ್ರೈಕೋಡರ್ಮಾನ ಉಪಯೋಗ ಮಾಡೋದ್ರಿಂದ ನಾವು ಬೇರಿನಲ್ಲಿ ಬರ್ತಕ್ಕಂಥ ಒಂದು ಶಿಲೀಂಧ್ರ ರೋಗವನ್ನ ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು, ಮತ್ತೆ ಮಣ್ಣಿನ ಒಂದು ಗುಣಮಟ್ಟವನ್ನು ಕೂಡ ಹೆಚ್ಚಿಸಬಹುದು. ಸೊ ಇದ್ರ ಟ್ರೈಕೋಡರ್ಮಾ ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ, ನಮ್ಮ ಇಲಾಖೆ ಮುಖಾಂತರ ರೈತರಿಗೆ ನಾವು ಸಬ್ಸಿಡಿ ದರದಲ್ಲಿ ಕೂಡ ಕೊಡ್ತಾ ಇರ್ತೇವೆ, ಇದನ್ನು ಉಪಯೋಗ ಮಾಡಕಂತಕ್ಕಂಥದ್ದು ಒಳ್ಳೇದು. ಅದೇ ರೀತಿ ಸೂಡೋಮೊನಸ್ ಅಂತ ಒಂದು ಇದಿದೆ, ಇದು ರೋಗ ನಿರೋಧಕ ಶಕ್ತಿನ ತೆಂಗಿನ ಗಿಡಗಳಿಗೆ ಹೆಚ್ಚಿಗೆ ಮಾಡುತ್ತೆ. ಸೊ ಇದನ್ನ ಉಪಯೋಗ ಮಾಡೋದ್ರಿಂದ ಕೆಲವೊಂದು ಶಿಲೀಂಧ್ರ ರೋಗಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಅದೇ ರೀತಿ ನೀಮ್ ಆಯಿಲ್, ಇದು ಬೇವಿನ ಎಣ್ಣೆ, ಈ ಬೇವಿನ ಎಣ್ಣೆಯ ಪದಾರ್ಥವನ್ನು ಉಪಯೋಗಿಸೋದ್ರಿಂದ ಕೆಲವೊಂದು ತೆಂಗಿನ ಮರಗಳಿಗೆ ಬರ್ತಕ್ಕಂಥ ಕೀಟಗಳು, ರೈನೋಸರಸ್ ದುಂಬಿ ಅಂತ ಬರ್ತದೆ, ಗರಿ ತಿಂತಕ್ಕಂಥ ಹುಳ ಅಂತ ಬರ್ತದೆ, ಇನ್ನಿತರ ಈಗ ವೈಟ್ ಫ್ಲೈ ಬಿಳಿ ನೊಣ ಅಂತೇಳಿ ತೆಂಗಿನಲ್ಲಿ ಬಹಳಷ್ಟು ಕಾಡ್ತಾ ಇದೆ ರೈತರಿಗೆ. ಈ ಒಂದು ಬೇವಿನ ಎಣ್ಣೆಯನ್ನು ಉಪಯೋಗ ಮಾಡೋದ್ರಿಂದ ಎಲ್ಲಾ ಕೀಟಗಳನ್ನು ಕೂಡ ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತೆ ಇನ್ನೊಂದು ಬ್ಯಾಸಿಲಸ್ ತುರಂಜಿಸಿಸ್ ಅಂತಕ್ಕಂಥ ಒಂದು ಫಂಗಸ್ ಇದೆ, ಇದನ್ನ ಉಪಯೋಗ ಮಾಡೋದ್ರಿಂದ ಎಲೆ ತಿಂತಕ್ಕಂಥ ಹುಳ ಏನಿದೆ ಕೀಟಗಳು ಇದನ್ನು ಕೂಡ ಬಿಳಿ ನೊಣ ಅಂತ ಹೇಳಿದ್ರೆ ಬಿಳಿ ನೊಣನ ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ಬಿಳಿ ನೊಣಗಳ ಸಮಸ್ಯೆ ಎಲ್ಲಾ ತೋಟಗಾರಿಕೆ ಬೆಳೆಗಳಲ್ಲಿ ಕಾಣ್ತಾ ಇದ್ರು ಕೂಡ ನಿಯಂತ್ರಣ ಕಷ್ಟ ಆಗಿದೆ. ಈ ಬ್ಯಾಸಿಲಸ್ ಅಂತಕ್ಕಂಥ ಒಂದು ಫಂಗಸ್ ನ ಉಪಯೋಗ ಮಾಡೋದ್ರಿಂದ ನಾವೊಂದು ಬಿಳಿ ನೊಣವನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು. ಅದೇ ರೀತಿ ಈ ಒಂದು ಜೈವಿಕ ಗೊಬ್ಬರಗಳನ್ನ ಮತ್ತೆ ಜೈವಿಕ ಪೀಡನಾಶಕಗಳನ್ನ ಬಳಸ್ತಕ್ಕಂಥದ್ದು ಕೂಡ ರೈತರಿಗೆ ಮನವರಿಕೆ ಆಗಬೇಕಾಗಿದೆ. ಇವತ್ತು ಏನು ಗಿಡಗಳನ್ನ ನೆಡುವ ಸಮಯದಲ್ಲಿ ಅಥವಾ ಗಿಡ ನೆಟ್ಟ ನಂತರ ಅದು ಮಣ್ಣಿನಲ್ಲಿ ಸಾವಯವ ಪದಾರ್ಥಗಳ ಜೊತೆಗೆ ಮಿಶ್ರಣ ಮಾಡಿ ಸೇರಿಸಬೇಕಾಗುತ್ತದೆ. ಮತ್ತೆ ಎಲೆಗಳ ಮೇಲೆ ಸಿಂಪಡಣೆ ಮಾಡಬಹುದು, ಕೆಲವೊಂದು ಸಿಂಪಡಣ ಯಂತ್ರದ ಮೂಲಕ ನೀರಿನಲ್ಲಿ ಸೇರಿಸಿ ಅದನ್ನ ಸಿಂಪಡಣೆ ಮಾಡಿ ತಡೆಗಟ್ಟಬಹುದು. ಅದೇ ರೀತಿ ಅಗತ್ಯವಿದ್ದಾಗ ಮಾತ್ರ ಬಳಕೆ ಮಾಡದೆ ಸಾಕು, ಪ್ರತಿ ಸಲ ನಾವು ಬಳಕೆ ಮಾಡಬೇಕಂತೇನಿಲ್ಲ. ಯಾವಾಗ ನಮಗೆ ಕೀಟದ ಅಥವಾ ರೋಗದ ಲಕ್ಷಣಗಳು ಕಂಡು ಬರುತ್ತೆ ಅಂತ ಸಮಯದಲ್ಲಿ ನಾವು ಒಂದು ಜೈವಿಕ ಪೀಡನಾಶಕ ಅಥವಾ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಿ ಈ ಒಂದು ರೋಗ ಅಥವಾ ಕೀಟವನ್ನು ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಇದೆ. ತಾವೀಗ ಸಾಕಷ್ಟು ಜೈವಿಕ ಗೊಬ್ಬರಗಳನ್ನ ಹೇಳಿದ್ರಿ, ಹಾಗೆ ಜೈವಿಕ ಕೀಟನಾಶಕಗಳ ಕುರಿತಂತೆ ವಿಚಾರವನ್ನ ತಿಳಿಸಿದ್ರಿ. ತೆಂಗಿನಲ್ಲಿ ಸಾಕಷ್ಟು ರೋಗಗಳು ಕಂಡು ಬರುತ್ತೆ, ಈ ರೋಗಗಳನ್ನ ಹತೋಟಿ ಮಾಡಲಿಕ್ಕೆ ಯಾವೆಲ್ಲ ಜೈವಿಕ ಗೊಬ್ಬರಗಳನ್ನ ಬಳಸಬಹುದು ಅಂತ ಹೇಳ್ತೀರಿ? ಈಗ ಜೈವಿಕ ಗೊಬ್ಬರಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ, ಅಜೋಸ್ಪೈರ್ಲಮ್ ಅಂತ ಇದೆ, ಮತ್ತೆ ವ್ಯಾಮ್ ಅಂತಕ್ಕಂತ ಇದೆ, ಅಜೆಟೋ ಬ್ಯಾಕ್ಟೀರಿಯಾ ಅಂತ ಇದೆ, ಫಾಸ್ಫೋ ಬ್ಯಾಕ್ಟೀರಿಯಾ ಅಂತ ಇದೆ. ಇದಿಷ್ಟು 4 ಜೈವಿಕ ಗೊಬ್ಬರಗಳು. ಮತ್ತೆ ಜೈವಿಕ ಕೀಟನಾಶಕಗಳಲ್ಲಿ ಟ್ರೈಕೋಡರ್ಮಾ, ಸೂಡೋಮಾನಸ್, ಮತ್ತೆ ನೀಮ್ ಆಯಿಲ್, ಮತ್ತೆ ಬ್ಯಾಸಿಲಸ್. ಜೈವಿಕ ಕೀಟನಾಶಕನ ಕೀಟ ಮತ್ತೆ ರೋಗಗಳ ನಿಯಂತ್ರಣಕ್ಕೆ ಮಾಡ್ತಾ ಇದ್ದಾರೆ. ಜೈವಿಕ ಗೊಬ್ಬರಗಳ ಅದಕ್ಕೆ ಪೋಷಕಾಂಶಗಳನ್ನ ಲಭ್ಯ ಆಗಲಿಕ್ಕೆ ಮಾಡ್ತಕ್ಕಂಥ ಒಂದು ಜೈವಿಕ ಗೊಬ್ಬರಗಳು. ಇವುಗಳನ್ನು ಬಳಸೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಬಹುದು. ಎರಡನೇದು ಉತ್ಪಾದನೆಯಲ್ಲಿ ಸುಧಾರಣೆಯನ್ನ ಕಾಣಬಹುದು. ಮೂರನೇದು ಪರಿಸರ ಸ್ನೇಹಿ, ಅಂದ್ರೆ ನಮ್ಮ ಪರಿಸರದಲ್ಲಿ ಯಾವುದೇ ರೀತಿಯಿಂದ ಹಾನಿಯಾಗದಿಲ್ಲ. ಸೊ ಮತ್ತೆ ರೈತರಿಗೆ ಖರ್ಚು ಕೂಡ ಕಡಿಮೆ ಆಗ್ತದೆ, ಮತ್ತೆ ಗುಣಮಟ್ಟದ ಒಂದು ಉತ್ಪಾದಕತೆಯನ್ನ ಪಡೀಬಹುದು ರೈತರು. ಈಗ ಏನು ನಮ್ಮಲ್ಲಿ ಸಾವಯವ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ, ರಾಸಾಯನಿಕಗಳ ಬಳಕೆಗಿಂತನೂ ಜೈವಿಕ ಗೊಬ್ಬರಗಳನ್ನ ಬಳಸಿ ಸಾವಯವ ಇದಕ್ಕೆ ಸಮನಾಗಿರ್ತದೆ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ತೆಂಗಿನ ಗಿಡಗಳ ಸುತ್ತಲೂ ಈ ಗೊಬ್ಬರಗಳನ್ನ ಹಾಕಬೇಕಾಗ್ತದೆ, ಅದರ ಸಂದರ್ಭದಲ್ಲಿ ಮಣ್ಣಿನ ತೇವಾಂಶವನ್ನು ಕೂಡ ಕಾಪಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ತೆಂಗಿನ ಮರದ ಸುತ್ತ ಒಂದು ಪಾತಿನ ಅಂದ್ರೆ ಬೇಸಿನ್ ಅಂತ ಹೇಳ್ತೀವಿ, ಬೇಸಿನ ಮಾಡಿಕೊಂಡು ಕೊಡಬಹುದು. ಕೆಲವು ಸಂದರ್ಭದಲ್ಲಿ ಹನಿ ನೀರಾವರಿ ಮೂಲಕನೂ ಕೂಡ ನೀರಿನ ಮೂಲಕನೂ ಕೂಡ ಕೊಡಬಹುದು ಪೋಷಕಾಂಶಗಳನ್ನ. ಕೆಲವು ಸಂದರ್ಭದಲ್ಲಿ ರೈತರಿಗೆ ಸ್ಪ್ರಿಂಕ್ಲರ್ ಅಥವಾ ಹೋಲಿಯರ್ ಅಂದ್ರೆ ಎಲೆಗಳ ಮೇಲೆ ಸಿಂಪಡಣೆ ಮಾಡೋ ರೂಪದಲ್ಲೂ ಕೂಡ ಕೊಡಬಹುದು. ಕೆಲವೊಂದು ಬೇವಿನ ಎಣ್ಣೆನ ಬೇರಿನ ಮೂಲಕ ಪೂರೈಸಬಹುದು. ಕೆಲವು ಕಾಂಡಗಳಿಗೆ ಸ್ಟೆಮ್ ಇಂಜೆಕ್ಷನ್ ಅಂತ ಅದ್ರ ಮೂಲಕನೂ ಕೊಡಬಹುದು. ಸಾಕಷ್ಟು ವಿಧಾನಗಳನ್ನ ಅನುಸರಿಸಿ ಈ ಒಂದು ಜೈವಿಕ ಪೀಡನಾಶಕಗಳನ್ನ ಗಿಡಗಳಿಗೆ ಕೊಡಬಹುದಾಗಿದೆ. ಈ ರೀತಿಯ ಕ್ರಮಗಳನ್ನು ಅನುಸರಿಸಿ ಅವರು ಉತ್ತಮವಾದಂತಹ ನಿರ್ವಹಣೆಯನ್ನು ಮಾಡಬಹುದು ಅಂತ ಹೇಳ್ತಾರೆ. ಈಗ ಪ್ರಮುಖವಾದಂತಹ ವಿಚಾರ, ನಾವು ಯಾವುದೇ ಒಂದು ತೋಟವನ್ನ ನೋಡಿದಾಗ ನಿರ್ವಹಣೆ ಇಲ್ಲ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಉತ್ತಮವಾದಂತಹ ಫಸಲನ್ನಾಗಲಿ ಅಥವಾ ಇಳುವರಿಯನ್ನಾಗಲಿ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ತೆಂಗಿನ ತೋಟದ ನಿರ್ವಹಣೆಯನ್ನ ಯಾವ ರೀತಿ ಮಾಡಿದ್ರೆ ಬಹಳ ಸೂಕ್ತ ಅಂತ ಹೇಳ್ತೀರಿ? ರೈತರಿಗೆ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ಎರಡು ವರ್ಷಗಳ ಹಿಂದೆ ತೆಂಗಿನ ಒಂದು ಧಾರಣೆ ತುಂಬಾನೇ ಕಡಿಮೆ ಇತ್ತು. ಇತ್ತೀಚಿನ ಒಂದು ವರ್ಷದಿಂದ ಪರವಾಗಿಲ್ಲ, ಕೊಬ್ಬರಿ ಧಾರಣೆ ಈಗಾಗಲೇ 26,000-28,000 30,000 ಮುಟ್ಟಿದೆ. ಸೊ ಕಾಯಿ ರೇಟು ಕೂಡ ತುಂಬಾ ಕಡಿಮೆ ಇದ್ದಿದ್ದು ಈಗಾಗಲೇ ಒಂದು 25-30 ರೂಪಾಯಿಗೆ ಒಂದು ಕಾಯಿ ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ರೈತರು ಸ್ವಲ್ಪ ತೆಂಗಿನ ತೋಟಗಳ ನಿರ್ವಹಣೆ ಬಗ್ಗೆ ಆಸಕ್ತಿ ವಹಿಸ್ತಿದ್ದಾರೆ ಅನ್ಕೊಂಡ್ರೆ ತಪ್ಪಾಗ್ಲಾರ್ದು. ರೈತರು ತೆಂಗಿನ ತೋಟಗಳಲ್ಲಿ ಆದಷ್ಟು ಹೊರಗಡೆಯಿಂದ ಗೋಡು ಮಣ್ಣನ್ನು ಹೊಡೆತಕ್ಕಂಥದ್ದು ಅವರು ಬಹಳ ಸಾಮಾನ್ಯವಾಗಿ ಬಳಕೆಯಲ್ಲಿ ಇರ್ತಕ್ಕಂಥ ಒಂದಿದು ಬಹಳ ಇಷ್ಟಪಟ್ಟು ಮಾಡ್ತಾರೆ. ರೈತರು ಗೋಡನ್ನ ಹೊಡಿಬೇಡಿ ಅಂತ ನಾವು ಹೇಳಿದ್ರೆ ರೈತನ ಗೋಡನ್ನ ಹೊಡ್ಕೊಂಡ್ಲಿ ಅಥವಾ ಹೊರಗಡೆ ಮಣ್ಣನ್ನ ತಮ್ಮ ಜಮೀನುಗಳಿಗೆ ಸೇರ್ಲಿ, ಬಟ್ ಅದ್ರ ಪ್ರಮಾಣ ಕಡಿಮೆ ಇರಲಿ. ರೈತರು ಏನ್ ತಪ್ಪು ಮಾಡ್ತಾ ಇದಾರೆ ಅಂದ್ರೆ ತೆಂಗಿನ ತೋಟಗಳಿಗೆ ಮಣ್ಣನ್ನ ಹೊಡೆಯುವಂತ ಸಂದರ್ಭದಲ್ಲಿ 1-3 ಅಡಿ ತೆಂಗಿನ ಮರಗಳ 2-3 ಅಡಿ ಏರಿಸ್ತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ತೆಂಗಿನ ಮರಗಳಿಗೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ, ಕೆಲವೊಂದು ರೋಗಗಳಿಗೆ ಬರಲಿಕ್ಕೆ ನಾವೇ ಕಾರಣಕರ್ತರಾಗ್ತೀವಿ. ಮಣ್ಣನ್ನ ಹೊಡೆಯದ ತೆಂಗಿನ ಬೇರುಗಳ ಉಸಿರಾಟ ಇದಾಗುತ್ತೆ, ಮತ್ತೆ ರೋಗಾಣುಗಳು ಮಣ್ಣಿನ ಮೂಲಕ ಬರೋದ್ರಿಂದ ರೋಗಗಳು ಬರಲಿಕ್ಕಾಗುತ್ತೆ. ಮತ್ತೆ ಅಲ್ಲಿ ತೆಂಗಿನ ಗಿಡಗಳಿಗೆ ಬಹಳ ಮುಖ್ಯವಾಗಿ ಕಾಡತಕ್ಕಂತ ಕಾಂಡ ಸುರುವ ರೋಗ ಇರಬಹುದು, ಇವತ್ತು ಏನು ಬರ್ತಾ ಇದೆ, ಇದು ಬಹಳ ಮಣ್ಣನ್ನ ಹೊಡೆಯೋದ್ರಿಂದ ಬರ್ತಾ ಇರತಕ್ಕಂಥದ್ದು. ಸೊ ಎರಡನೇದೇನಪ್ಪ ಅಂದ್ರೆ ಕೆಲವೊಂದು ಬೆಳೆಗಳನ್ನು ಕೂಡ ಮಿಶ್ರ ಬೆಳೆಯಾಗಿ ಬೆಳೆಯೋದ್ರಿಂದ ಅವಾಗವಾಗ ನಾವು ಸಾವಯವ ಪದಾರ್ಥಗಳನ್ನ ಅಲ್ಲಿ ಭೂಮಿಗೆ ಸೇರಿಸಬಹುದು. ಮತ್ತೆ ಮೂರನೇದು ಆದಷ್ಟು ನಮ್ಮ ತಿಪ್ಪೆ ಗೊಬ್ಬರಗಳು, ಮತ್ತೆ ಬೇವಿನಿಂಡಿ, ಎರೆಹುಳು ಗೊಬ್ಬರ, ಮತ್ತೆ ಕುರಿ ಗೊಬ್ಬರ, ಇಂಥ ಒಂದು ಗೊಬ್ಬರಗಳನ್ನು ಕೂಡ ಪ್ರತಿ ಸಲ ಪ್ರತಿ ವರ್ಷನೂ ಕೂಡ ಮಣ್ಣಿಗೆ ಸೇರಿಸೋದು ಒಳ್ಳೆಯದು. ತೆಂಗಿನ ಫಸಲು ನೋಡೋದು ಒಂದೇ ಅಲ್ಲ, ನಾವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದೀವಿ ಅನ್ನೋದು ಕೂಡ ಬಹಳ ಮುಖ್ಯವಾಗಿರ್ತದೆ. ಮಣ್ಣಿನ ಆರೋಗ್ಯ ಕಾಪಾಡತಕ್ಕಂಥದ್ದು ಒಳ್ಳೇದು. ಎರಡನೇದು ನೀರನ್ನು ಕೂಡ ಕೊಡ್ತಕ್ಕಂಥದ್ದು, ಆಗಾಗ ತೋಟಗಳಲ್ಲಿ ಏನು ಹದವನ್ನು ಅರಿತು ಅಂದ್ರೆ ನೀರಿನ ಒಂದು ಅವಶ್ಯಕತೆ ಏನು ಬೇಕಾಗುತ್ತೆ ಗಿಡಗಳಿಗೆ ನೀರು ಕೊಡ್ತಕ್ಕಂಥದ್ದು ಬಹಳ ಸೂಕ್ತ. ಸಾಕಷ್ಟು ತೋಟಗಳು ನಾವೇನು ಈಗ ನಮ್ಮ ಅರಸೀಕೆರೆ ಭಾಗದಲ್ಲಿ ಅಥವಾ ನಮ್ಮ ಬೇಲೂರು ಹಳೇಬೀಡು ಭಾಗದಲ್ಲಿ ಕಾಣ್ತೀವಿ, ಇಲ್ಲಿ ನೀರಿನ ಒಂದು ಕೊರತೆ ಬಹಳ ಇದೆ. ಸೊ ರೈತರು ಏನ್ ಮಾಡ್ತಾರೆ ಅಂದ್ರೆ ಇವತ್ತು ನೀರು ಬಿಟ್ರೆ ಒಂದು 15 ದಿನ ಒಂದು ತಿಂಗಳು ಆ ಕಡೆ ಹೋಗೋದೇ ಇಲ್ಲ, ನೀರೇ ಬಿಡೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ತೆಂಗಿನ ಮರಗಳಿಗಿಂತ ತೆಂಗಿನ ಬೇರುಗಳಿಗೆ ಹಾನಿಯಾಗ್ತದೆ. ಯಾಕಂದ್ರೆ ಒಂದು ನೀವು ಇವತ್ತು ನೀರು ಬಿಟ್ಟಾಗ ಸದೃಢವಾಗಿ ಬೇರುಗಳು ನೀರನ್ನು ತಗೊಂಡು ಇರುತ್ತವೆ. ಸೊ ಒಂದು ತಿಂಗಳು ನೀವು ನೀರು ಬಿಡ್ಲಿಲ್ಲ ಅಂದ್ರೆ ಬೇರುಗಳು ಸಿಂಕ್ ಆಗ್ತವೆ, ಅಂದ್ರೆ ಬತ್ತುತ್ತವೆ. ಸೊ ಅಲ್ಲೇನಾಗುತ್ತೆ, ನಮ್ಮ ಬೇರುಗಳ ಬೆಳವಣಿಗೆನೆ ಬಹಳ ಮುಖ್ಯ, ಬೇರುಗಳು ಬೆಳೆದಂಗೆನೆ ಗಿಡಗಳು ಬೆಳೆಯೋದು. ನಾವು ಪ್ರತಿ 4-5 ದಿನಕ್ಕೊಮ್ಮೆ ನೀರು ಕೊಡತಕ್ಕಂಥದ್ದು ಬಹಳ ಮುಖ್ಯ. ತೆಂಗಿನ ತೋಟದ ನಿರ್ವಹಣೆ ಬಹಳ ಸೂಕ್ತ ಅನ್ನೋ ವಿಚಾರವನ್ನ ಹೇಳಿದ್ರಿ. ಯಾಕೆಂತಂದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಎರಡು ಅಂಶಗಳನ್ನ ಗಮನಿಸಿಕೊಳ್ಬೇಕು ನಮ್ಮ ರೈತ ಬಾಂಧವರು. ಒಂದು ತೋಟದ ಮಣ್ಣು ಹೇಗಿದೆ ಅಂತಕ್ಕಂಥದ್ದು, ಜೊತೆಗೆ ನಾವು ನೀರನ್ನ ಯಾವ ರೀತಿ ಪೂರೈಕೆ ಮಾಡ್ತಿದ್ದೀವಿ ಅನ್ನೋ ವಿಚಾರ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ತಾವಾಗ್ಲೇ ಹೇಳ್ತಾ ಇದ್ರಿ ಜೈವಿಕ ಗೊಬ್ಬರಗಳ ವಿಚಾರವಾಗಿ, ಸಾಕಷ್ಟು ವಿಧದ ಜೈವಿಕ ಗೊಬ್ಬರಗಳು ಹಾಗೂ ಕೀಟನಾಶಕಗಳನ್ನ ಬಳಸಬಹುದು ಅಂತ ಹೇಳಿ, ಅದಕ್ಕೆ ಪೂರಕವಾಗಿ ನಾವು ಇನ್ನು ಯಾವೆಲ್ಲ ಗೊಬ್ಬರಗಳನ್ನ ಸಾವಯವ ರೂಪದಲ್ಲಿ ನಮ್ಮ ಒಂದು ಭೂಮಿಗೆ ನೀಡಬಹುದು ಅಂತ ಹೇಳ್ತೀರಿ? ಈಗ ಜೈವಿಕ ಗೊಬ್ಬರಗಳ ಜೊತೆಗೆ ಆದಷ್ಟು ಸಾವಯವ ಗೊಬ್ಬರಗಳ ಬಳಕೆನೂ ಕೂಡ ರೈತರು ಮಾಡ್ಕೊಂತಕ್ಕಂಥ ಒಳ್ಳೇದು. ರೈತರು ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಜಮೀನಲ್ಲಿ ತಯಾರಿಸತಕ್ಕಂಥ ದನದ ಗೊಬ್ಬರ, ಅದನ್ನ FIM ಅಥವಾ ಹಸುವಿನ ಗೊಬ್ಬರ, ಮೇಕೆ ಗೊಬ್ಬರ ಅಂತ ಏನಿರ್ತೀವಿ, ಇದನ್ನ ರೈತರೇ ತಾವು ಸ್ವತಃ ತಯಾರಿ ಮಾಡಿಕೊಂಡು ಪ್ರತಿ ಗಿಡಗಳಿಗೆ ಅವಶ್ಯಕತೆಗೆ ತಕ್ಕನಾಗಿ 20-25 ಕೆಜಿ ಒಂದು ಗಿಡಕ್ಕೆ ಉಪಯೋಗ ಮಾಡತಕ್ಕಂಥದ್ದು ಒಳ್ಳೇದು. ಸೊ ಇದನ್ನ ಒಂದು ಫಾರ್ಮೈಡ್ ಮೆನ್ಯೂರ್ ಅಂತಕ್ಕಂಥ ಗೊಬ್ಬರ ಅಂದ್ರೆ ತಿಪ್ಪೆ ಗೊಬ್ಬರನ ನಾವು ಬಳಕೆ ಮಾಡೋದ್ರಿಂದ ಮಣ್ಣಿನ ಒಂದು ರಚನೆ ಮತ್ತು ತೇವಾಂಶವನ್ನು ಕಾಪಾಡಲಿಕ್ಕೆ ಬಹಳ ಸೂಕ್ತ. ಇದಲ್ದೇ ಕಾಂಪೋಸ್ಟ್ ಗೊಬ್ಬರನ ಕೆಲವರು ಮಾಡ್ಕೋಬಹುದು. ತಮ್ಮ ಜಮೀನುಗಳಲ್ಲಿ ಲಭ್ಯ ಇರತಕ್ಕಂಥ ಏನು ವೇಸ್ಟ್ ಅಂದ್ರೆ ತ್ಯಾಜ್ಯ ವಸ್ತುಗಳಿದೆ, ಅಂದ್ರೆ ತೆಂಗಿನ ಗರಿ ಇರ್ಬೋದು ಅಥವಾ ಕಳೆ ಇರ್ಬೋದು, ಬೇರೆ ಬೇರೆ ಏನು ಸಪ್ಪಿನ ಎಲೆಗಳಿದೆ, ಇದನ್ನ ಅವರೇ ತಮ್ಮ ಜಮೀನಿನಲ್ಲಿ ಕಾಂಪೋಸ್ಟ್ ರೂಪದಲ್ಲಿ ತಯಾರಿಸಿ ಇವುಗಳನ್ನು ಕೂಡ ತೆಂಗಿನ ಗಿಡಗಳಿಗೆ ಸಮಯಕ್ಕೆ ಅನುಗುಣವಾಗಿ ಕೊಡಬಹುದು. ಸೊ ಇವುಗಳ ಒಂದು ಕಾಂಪೋಸ್ಟ್ ಬಳಕೆಯಿಂದ ಪೋಷಕಾಂಶಗಳನ್ನ ಸಮತೋಲನವನ್ನು ಕೂಡ ನಿರ್ವಹಣೆ ಮಾಡೋದು, ಮತ್ತೆ ಮಣ್ಣಿನಲ್ಲಿ ಜೀವಾಣುಗಳ ಚಟುವಟಿಕೆಯನ್ನು ಕೂಡ ಹೆಚ್ಚಿಸಬಹುದು. ಅದೇನು ಸೂಕ್ಷ್ಮ ಜೀವಿಗಳಿದೆ ಅಥವಾ ಕೆಲವೊಂದು ಜೀವಾಣುಗಳಿದೆ, ಇವುಗಳ ಒಂದು ಚಟುವಟಿಕೆಯನ್ನು ಕೂಡ ಮಣ್ಣಲ್ಲಿ ಹೆಚ್ಚಲಿಕ್ಕೆ ಅನುಕೂಲ ಆಗ್ತದೆ. ಸೊ ಮೊದಲನೇದಾಗಿ FIM, ಎರಡನೇದು ಕಾಂಪೋಸ್ಟ್, ಮೂರನೇದು ವರ್ಮಿ ಕಾಂಪೋಸ್ಟ್. ಅಂದ್ರೆ ಎರೆಹುಳು ಗೊಬ್ಬರನ್ನು ಕೂಡ ರೈತರು ತಯಾರಿ ಮಾಡಿಕೊಂಡು ಈ ಗೊಬ್ಬರನ ಕೂಡ ಉಪಯೋಗ ಮಾಡಲಿಕ್ಕೆ ರೈತರಿಗೆ ಅವಕಾಶ ಇದೆ. ಎರೆಹುಳು ಗೊಬ್ಬರನ ತಮ್ಮ ಜಮೀನುಗಳಲ್ಲಿ ಅಥವಾ ತಮ್ಮ ಮನೆಯ ಅಕ್ಕಪಕ್ಕ ಲಭ್ಯ ಇರತಕ್ಕಂಥ ಒಂದು ಜಾಗದಲ್ಲಿ ಒಂದು ತೊಟ್ಟಿನ ಮಾಡಿಕೊಂಡು ತೊಟ್ಟಿನಲ್ಲಿ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಅಲ್ಲಿ ಸಂಗ್ರಹಿಸಿ ಅಲ್ಲಿ ಹುಳುಗಳನ್ನ ಬಿಟ್ಟು ಮತ್ತೆ ತೇವಾಂಶವನ್ನು ಕಾಪಾಡಿಕೊಂಡು ಗೊಬ್ಬರವನ್ನು ಕೂಡ ತಯಾರು ಮಾಡ್ಕೋಬಹುದು. ಇದು ಬಹುಶಃ ಒಂದು 40-60 ದಿನದಲ್ಲೇ ಸುಲಭವಾಗಿ ತಯಾರಾಗ್ತಕ್ಕಂಥ ಒಂದು ಗೊಬ್ಬರ. ಈ ಸಾವಯವ ಗೊಬ್ಬರನ ಪ್ರತಿ ಗಿಡಕ್ಕೆ 5-10 kg ಕೊಟ್ಟರೆ ಒಳ್ಳೆಯದು. ಇದು ಕೊಡೋದ್ರಿಂದ ಮಣ್ಣಿನ ಗುಣಮಟ್ಟನೂ ಕೂಡ ಜಾಸ್ತಿ ಆಗ್ತದೆ, ಸಾಯಿಲ್ ಟೆಕ್ಸ್ಚರ್ ಅಂಡ್ ಮಾಯಿಶ್ಚರ್ ತೇವಾಂಶವನ್ನು ಕಾಪಾಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಆದಷ್ಟು ರೈತರು ತಮ್ಮಲ್ಲಿ ತ್ಯಾಜ್ಯ ವಸ್ತುಗಳಿದೆ ತ್ಯಾಜ್ಯ ವಸ್ತುಗಳ ಉಪಯೋಗ ಮಾಡಿಕೊಂಡು ಮಾಡಿಕೊಂಡು ಈ ಗೊಬ್ಬರವನ್ನು ತಯಾರಿ ಗಿಡಗಳಿಗೆ ಕೊಡ್ತಕ್ಕಂಥದ್ದು ಒಳ್ಳೇದು. ಅದೇ ರೀತಿ ಹಸಿರೆಲೆ ಗೊಬ್ಬರಗಳನ್ನು ಕೂಡ ಉಪಯೋಗ ಮಾಡಬಹುದು. ಹಸಿರೆಲೆ ಗೊಬ್ಬರಗಳನ್ನ ತಮ್ಮ ತೆಂಗಿನ ತೋಟದಲ್ಲಿ ಸೆಣಬು ಅಂತ ಇದೆ, ಡಯಾಂಚ ಅಂತ ಇದೆ, ಮಿಮೋಸಿಯಾ ಅಂತ, ಮಿಮೋಸ ಪುಡಿಕ ಅಂತ ಇದೆ, ಸಾಕಷ್ಟು ಹಸಿರೆಲೆ ಗೊಬ್ಬರದ ಬೀಜಗಳು ನಮ್ಮಲ್ಲಿ ಲಭ್ಯ ಇದೆ. ಈವನ್ ಅಲ್ಸಂದೆ ಅಂತ ಏನ್ ಹೇಳ್ತೀವಿ, ಅಲ್ಸಂದೆ ಅಥವಾ ಹುರುಳಿ ಬೀಜ ಅಥವಾ ಯಾವುದೇ ಒಂದು ಬೀನ್ಸ್, ದ್ವಿದಳ ಧಾನ್ಯಗಳು, ಯಾವುದೇ ಒಂದು ಬೀಜಗಳನ್ನು ಕೂಡ ಅವರು ತಮ್ಮ ಜಮೀನಿನಲ್ಲಿ ಬೆಳೆದು ಅದು ಹೂವಾಗ ಮುಂಚೆ ಆ ಜಮೀನಲ್ಲಿ ಸೇರಿಸತಕ್ಕಂಥದ್ದು ಒಳ್ಳೆಯದು. ಇದನ್ನ ಬೆಳೆದು ಜಮೀನಲ್ಲಿ ಸೇರಿಸೋದ್ರಿಂದ ವಾತಾವರಣದಲ್ಲಿ ಸಿಗ್ತಕ್ಕಂಥ ಸಾರಜನಕವನ್ನು ಮಣ್ಣಿನಿಗೆ ಸೇರಿಸಬಹುದು, ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸಬಹುದು, ಮತ್ತೆ ಮಣ್ಣಿನ ಗುಣಧರ್ಮ ಏನಿದೆ ಅದನ್ನು ಕೂಡ ನಾವು ಉತ್ತಮಗೊಳಿಸಬಹುದು, ಸುಧಾರಿಸಬಹುದು. ಬೇವಿನ ಹಿಂಡಿ ಅಂದ್ರೆ ನೀಮ್ ಕೇಕ, ನಾವು ಅಲ್ಲಿ ಜೈವಿಕ ಗೊಬ್ಬರಗಳ ಬಗ್ಗೆ ಮಾತಾಡುವಾಗ ಬೇವಿನ ಎಣ್ಣೆ ಬಗ್ಗೆ ಮಾತಾಡ್ತೀವಿ. ಈಗ ಬೇವಿನ ಹಿಂಡಿ, ಬೇವಿನ ಹಿಂಡಿಗಳನ್ನು ಕೂಡ ಬೇವಿನ ಬೀಜದಿಂದ ಎಣ್ಣೆ ತೆಗೆದಂಥ ಬೇವಿನ ಹಿಂಡಿ ಅಂತ ಹೇಳ್ತೀವಿ, ಅದನ್ನು ಕೂಡ ನಮ್ಮ ಮಾರುಕಟ್ಟೆ ಅಥವಾ ಇದರಲ್ಲಿ ಲಭ್ಯ ಇದೆ. ಅದನ್ನು ಕೂಡ ಬಳಸೋದ್ರಿಂದ ಕೂಡ ಕೆಲವೊಂದು ಕೀಟಗಳನ್ನ ನಿರ್ವಹಣೆ ಮಾಡಬಹುದು, ಮತ್ತು ಪೋಷಕಾಂಶಗಳನ್ನ ಕೂಡ ನಾವು ಕೊಟ್ಟಂಗಾಗುತ್ತೆ, ಮತ್ತು ಬೇರುಗಳಿಗೆ ರಕ್ಷಣೆ ಕೊಟ್ಟಂಗಾಗುತ್ತೆ. ಸೊ ಇದನ್ನು ಕೂಡ ಉಪಯೋಗ ಮಾಡ್ಕೋಬಹುದು. ಇದಲ್ಲದೆ ನಮ್ಮ ತೆಂಗಿನಲ್ಲಿ ಸಾಕಷ್ಟು ತ್ಯಾಜ್ಯ ವಸ್ತುಗಳು ನಮ್ಮಲ್ಲೇ ಸಿಗ್ತವೆ. ತೆಂಗಿನ ಗರಿಗಳು ತೆಂಗಿನ ತೋಟದಲ್ಲಿ ಬಿದ್ದು ಹೋಗ್ತಾ ಇರುತ್ತೆ, ಮತ್ತೆ ತೆಂಗಿನ ಸಿಪ್ಪೆಗಳು, ನಾವು ತೆಂಗಿನ ಕಾಯಿಗಳನ್ನ ಉಪಯೋಗ ಮಾಡಿ ತೆಂಗಿನ ಸಿಪ್ಪೆ ಇದೆಯಲ್ಲ ಮೊಟ್ಟೆ ಅಂತ ಹೇಳ್ತಾರೆ, ತೆಂಗಿನ ಸಿಪ್ಪೆ, ತೆಂಗಿನ ನಾರು, ಇಂಥ ವಸ್ತುಗಳನ್ನೆಲ್ಲ ನಾವು ತ್ಯಾಜ್ಯ ವಸ್ತುಗಳನ್ನಾಗಿ ಬಳಕೆ ಮಾಡಿಕೊಂಡು ಅದರಲ್ಲೇ ಒಂದು ಮಲ್ಚಿಂಗ್ ಹೊದಿಕೆಯನ್ನು ಮಾಡೋದ್ರಿಂದ ಸೊ ತೆಂಗಿನ ಒಂದು ತೇವಾಂಶವನ್ನು ಕಾಪಾಡಬಹುದು, ಮತ್ತೆ ಸೂಕ್ಷ್ಮ ಜೀವಿಗಳಿಗೂ ಕೂಡ ಅಲ್ಲಿ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ, ಮತ್ತೆ ಗೊಬ್ಬರನು ಕೂಡ ನಾವು ಸೇರಿಸಂಗಾಗುತ್ತೆ. ಈ ತ್ಯಾಜ್ಯಗಳನ್ನ ಕೊಡೋದ್ರಿಂದ ಮಣ್ಣಿಗೆ ನೀರಿನ ಹಿಡಿದಿರತಕ್ಕಂಥ ಶಕ್ತಿನ ಕೊಟ್ಟಂಗಾಗುತ್ತೆ, ಮಣ್ಣಿನ ರಚನೆ ಕೂಡ ಸುಧಾರಣೆ ಆಗುತ್ತೆ. ಇದಲ್ದನೆ ನಾವು ಇತ್ತೀಚೆಗೆ ಬಯೋಗ್ಯಾಸ್ ಸ್ಲರಿ ಅಂತೇಳಿ ಅಂದ್ರೆ ದನದ ಗೊಬ್ಬರದ ಒಂದು ಸ್ಲರಿನೂ ಮಾಡಿ ಅದನ್ನು ಕೂಡ ನೇರವಾಗಿ ಹನಿ ನೀರಾವರಿ ಮೂಲಕ ಅಥವಾ ನೇರವಾಗಿ ಗಿಡಗಳಿಗೆ ಕೊಡೋದ್ರಿಂದ ಬಯೋಗ್ಯಾಸ್ ಸ್ಲರಿನೂ ಕೂಡ ಕೊಡಬಹುದು. ಇದನ್ನು ಕೊಡೋದ್ರಿಂದ ಕೂಡ ಮಣ್ಣಿನ ಪೋಷಕಾಂಶ ಮತ್ತೆ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಒಂದು ರಚನೆ ಮತ್ತೆ ಅವುಗಳ ಒಂದು ಆಕ್ಟಿವಿಟಿ ಅಂತ ಹೇಳ್ತೀವಲ್ಲ ಅದು ಕೂಡ ಜಾಸ್ತಿ ಆಗ್ತದೆ. ಅದೇ ರೀತಿ ಯಾವಾಗ ಕೊಡ್ಬೇಕಂತಕ್ಕಂಥದ್ದು ಬಹಳ ಮುಖ್ಯ. ಯೂಶಲಿ ಯಾವಾಗ ಕೊಡ್ಬೇಕಂದ್ರೆ ಮೇ ನಂತರ, ಅಂದ್ರೆ ಮಳೆಗಾಲ ಪ್ರಾರಂಭವಾದ ನಂತರ, ಮಳೆಗಾಲ ಮುಗಿಯ ಮುಂಚೆ, ಮೇನಿಂದ ಸೆಪ್ಟೆಂಬರ್ ತಿಂಗಳೊಳಗೆ ನಾವು ಯಾವುದೇ ಗೊಬ್ಬರಗಳನ್ನ ಇದ್ರು ಕೊಟ್ಟು ಮುಗಿಸ್ಬೇಕು. ಯಾಕಂದ್ರೆ ಮಣ್ಣಲ್ಲಿ ಅವಾಗ ಸಾಕಷ್ಟು ತೇವಾಂಶ ಇರ್ತದೆ, ಮತ್ತೆ ಬೇರುಗಳು ಕೂಡ ಸಾಕಷ್ಟು ಆಕ್ಟಿವ್ ಆಗಿರ್ತವೆ. ಅಂತ ಟೈಮಲ್ಲಿ ಗೊಬ್ಬರಗಳನ್ನ ಗಿಡಗಳು ತಗೊಳ್ಲಿಕ್ಕೆ ಅನುಕೂಲ ಆಗ್ತದೆ. ಬೇಸಿಗೆ ಅಂದ್ರೆ ಅಥವಾ ಚಳಿಗಾಲದಲ್ಲಿ ಯಾವುದೇ ಗೊಬ್ಬರಗಳನ್ನ ಪೂರೈಸಬಾರದು. ಸೊ ಗೊಬ್ಬರಗಳನ್ನ ಕೊಡಬೇಕಾದ್ರೆ ಗಿಡಗಳಿಂದ 1.5-2 meters ಅಂತರದಲ್ಲಿ ಕೊಡಬೇಕು. ಏನು ಗರಿಗಳು ಮೇಲ್ಗಡೆ ಇರುತ್ತೆ ಅದರಲ್ಲಿವರೆಗೂ ಕೂಡ ಬೇರುಗಳು ಬಂದಿರೋದು 1.5-2 meters ಅಂತರದಲ್ಲಿ ನಾವೊಂದು ಬೇಸಿನ ಆಕಾರದಲ್ಲಿ ಮಾಡಿ ಆ ಬೇಸಿನೊಳಗೆ ಗೊಬ್ಬರವನ್ನು ಹಾಕಿ ಆ ಗೊಬ್ಬರವನ್ನು ಮೇಲಿನ ಮಣ್ಣಿನಿಂದ ಮುಚ್ಚಬೇಕು. ಮತ್ತೆ ವರ್ಷದಲ್ಲಿ 1-2 times ನಾವು ಗೊಬ್ಬರನ ಕೊಡಬೇಕಾಗುತ್ತೆ. ನಾವು ಗೊಬ್ಬರವನ್ನು ಕೊಟ್ಟಮೇಲೆ ಅಂದ್ರೆ ಮಣ್ಣಲ್ಲಿ ಏನಾರ ತೇವಾಂಶ ಕಡಿಮೆ ಇದ್ರೆ ಅದಕ್ಕೆ ನೀರನ್ನು ಕೂಡ ಕೊಡಬೇಕಾಗುತ್ತೆ. ಇದನ್ನ ಗಮನ ಇಟ್ಕೊಂಡು ಕೊಡಬೇಕು. ಮತ್ತೆ ಯಾವುದೇ ಗೊಬ್ಬರಗಳನ್ನ ನಾವು ಕೊಡಬೇಕಂದ್ರೆ ದನದ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರಗಳು ಯಾವುದೇ ಗೊಬ್ಬರವನ್ನು ಕೊಟ್ಟರು ಕೂಡ ಅದು ಚೆನ್ನಾಗಿ ಕೊಳತಿರ್ಬೇಕು. ಚೆನ್ನಾಗಿ ಕೊಟ್ಟರೆ ಗೊಬ್ಬರನೇ ನಾವು ಬಳಸ್ತಕ್ಕಂಥ ಬಹಳ ಮುಖ್ಯ. ಮತ್ತೆ ಪ್ರತಿ ಸಲನು ಕೂಡ ಗೊಬ್ಬರನ ಕೊಡಬೇಕಾದ್ರೂ ಕೂಡ ಒಂದ್ಸಲ ನಾವು ದನ ಗೊಬ್ಬರ ಕೊಟ್ಟರೆ ಇನ್ನೊಂದ್ಸಲ ಕುರಿ ಗೊಬ್ಬರ, ಇನ್ನೊಂದ್ಸಲ ಕೋಳಿ ಗೊಬ್ಬರ ಬದಲಾವಣೆ ಮಾಡ್ತಾ ಕೊಡ್ತಾ ಇದ್ರೆ ಅದು ಆಕ್ಷನ್ ಅಂತ ಹೇಳ್ತೀವಲ್ಲ ಅದು ಚೆನ್ನಾಗಿರ್ತದೆ. ಮತ್ತೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶನು ಕೂಡ ಇರಬೇಕು. ಇಷ್ಟೆಲ್ಲ ರೈತರ ಗಮನಗಳನ್ನ ಇಟ್ಕೊಂಡು ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಸಾವಯವ ಗೊಬ್ಬರಗಳ ಬಳಕೆ ಮಾಡೋದ್ರಿಂದ ತೆಂಗಿನಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು, ಮತ್ತೆ ಪರಿಸರ ಸ್ನೇಹಿಯಾಗಿ ನಾವು ತೆಂಗಿನ ಬೆಳೆಯಲಿಕ್ಕೆ ಅವಕಾಶ ಇದೆ. ಆದಷ್ಟು ರಾಸಾಯನಿಕ ಪದಾರ್ಥಗಳ ಬಳಕೆಯನ್ನು ಕಡಿಮೆ ಮಾಡತಕ್ಕಂಥದ್ದು ರೈತರು ಒಳ್ಳೆಯದು. ಸೊ ಈ ರಾಸಾಯನಿಕ ಪದಾರ್ಥಗಳ ಬಳಕೆಯಿಂದ ಅವರು ಖರ್ಚನ್ನ ಕಡಿಮೆ ಮಾಡಬಹುದು. ರಾಸಾಯನಿಕವನ್ನು ಬಳಸಿದ್ರೆ ಖರ್ಚು ಹೆಚ್ಚಾಗುತ್ತೆ, ಸಾವಯವನ್ನು ಬಳಸಿದ್ರೆ ಖರ್ಚು ಕಡಿಮೆ ಆಗುತ್ತೆ. ಸಾವಯವ ಬಳಸಿದ್ರೆ ಒಂದು ಮೊದಲನೇದು ಪರಿಸರ ಸ್ನೇಹಿ, ಮತ್ತೆ ನಾವು ಬಳಸತಕ್ಕಂಥ ಪದಾರ್ಥಗಳ ಗುಣಮಟ್ಟ ಕೂಡ ಚೆನ್ನಾಗಿರ್ತದೆ. ಏನೀಗೆಲ್ಲ ನಮ್ಮ ಮಾರುಕಟ್ಟೆಯಲ್ಲಿ ಎಲ್ಲ ಸಾವಯವ ಪದಾರ್ಥಗಳ ಬೇಡಿಕೆ ಜಾಸ್ತಿ ಇರೋದ್ರಿಂದ ಸಾವಯವ ಪದಾರ್ಥಗಳನ್ನ ನಾವು ಬಳಸ್ದಂಗೆ ಅನಿಸ್ತದೆ. ಎರಡನೇದು ನಮಗೆ ರಾಸಾಯನಿಕ ಪದಾರ್ಥಗಳ ಬಳಕೆಯಿಂದ ಪರಿಸರಕ್ಕೆ ನಾವು ಹಾನಿನ ಉಂಟು ಮಾಡ್ತೀವಿ, ಮತ್ತೆ ನಮ್ಮ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ನಾವು ಇನ್ನೊಂದು ಗಮನಿಸಬೇಕಾದ್ರೆ ರಾಸಾಯನಿಕ ಪದಾರ್ಥಗಳ ಬಳಕೆಯಿಂದ ಗಿಡಗಳಿಗೆ ರೋಗ ಮತ್ತೆ ಕೀಟಗಳ ನಿರೋಧಕ ಶಕ್ತಿನ ಕಳ್ಕೊಳ್ತಾರೆ ರಾಸಾಯನಿಕ ಪದಾರ್ಥಗಳನ್ನು ಬಳಸೋದ್ರಿಂದ. ಸರ್, ತಾವಾಗಲೇ ಮಾತಾಡ್ತಾ ಹೇಳಿದ್ರೆ ಗೊಬ್ಬರಗಳನ್ನ ಪೂರೈಕೆ ಮಾಡೋ ವಿಚಾರದಲ್ಲಿ ಎಷ್ಟು ದೂರಕ್ಕೆ ನಾವು ಗೊಬ್ಬರವನ್ನು ಕೊಡಬೇಕಾಗುತ್ತೆ? ಈಗ ಏನು ತೆಂಗಿನ ಬುಡ ಏನಿರುತ್ತೆ, ಆ ಬುಡದಿಂದ ಎಷ್ಟು ಅಂತರವನ್ನ ಬಿಟ್ಟು ನಾವು ಗೊಬ್ಬರವನ್ನು ಕೊಡಬೇಕಾಗುತ್ತೆ ಅನ್ನೋ ವಿಚಾರ ಮತ್ತೊಮ್ಮೆ ಪ್ರಸ್ತಾಪ ಮಾಡಿ. ತೆಂಗಿನ ಮರಗಳಿಗೆ ಸಾಮಾನ್ಯವಾಗಿ ರೈತರು ಗಿಡದ ಬುಡದಿಂದ 1.5-2 meters ಅಂತರದಲ್ಲಿ ಗೊಬ್ಬರವನ್ನು ಸೇರಿಸಬೇಕು. ಗಿಡದ ಬುಡದಲ್ಲಿ ಕೊಡಬಾರದು, ಯಾಕಂದ್ರೆ ಗಿಡಗಳ ಬೇರುಗಳು ಏನು ಗೊಬ್ಬರವನ್ನು ತಗೊಂಡ ಆಕ್ಟಿವ್ ರೂಟ್ಸ್ ಅಂತ ಏನ್ ಹೇಳ್ತೀವಿ ಬೇರುಗಳು, ಅವು 1.5-2 meters ಅಥವಾ 3 meters ದೂರದಲ್ಲಿ ಇರ್ತದೆ. ಅಂತ ಬೇರುಗಳಿಂದ ಮಾತ್ರ ಅದು ಪೋಷಕಾಂಶಗಳನ್ನ ತಗೊಳುತ್ತೆ. ಮೇಲ್ಗಡೆ ಗಿಡದ ಬುಡದಲ್ಲಿ ಕಾಣತಕ್ಕಂಥ ಬೇರುಗಳು ಅವೇನು ಸಪೋರ್ಟಿಂಗ್ ಬೇರುಗಳಷ್ಟೇ. ಸೊ ಹಾಗಾಗಿ ನಾವು ಸಾಮಾನ್ಯವಾಗಿ ಗಮನಿಸಿರೋದು ಹೇಗೆ ಅಂತಂದ್ರೆ, ಏನು ಅದರ ಬುಡ ಇರುತ್ತೆ, ಬುಡದ ಭಾಗದಲ್ಲಿನೇ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರವನ್ನು ಹಾಕ್ತಕ್ಕಂಥದ್ದು, ಮಣ್ಣನ್ನು ಹಾಕ್ತಕ್ಕಂಥದ್ದು, ಪೋಷಕಾಂಶಗಳನ್ನ ನೀಡ್ತಕ್ಕಂಥದ್ದು ಹೆಚ್ಚಿಗೆ ಕಾಣ್ತಾ ಇರ್ತೇವೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಗಮನಿಸ್ಕೊಳ್ಬೇಕು, 1.5-2 meters ಅಂತರ ಬಿಟ್ಟು ಆ ನಂತರ ನಾವು ಅಲ್ಲಿ ತೆಂಗಿನ ಗರಿಗಳು ಮೇಲಿಂದ ನೋಡೋ ತೆಂಗಿನ ಗರಿಗಳು 2.5-3 meters ದೂರದಲ್ಲಿ ಏನು ಕಾಣುತ್ತಲ್ಲ ತೆಂಗಿನ ಮರಗಳ ಗರಿಗಳಿರುತ್ತೆ, ಅಲ್ಲಿವರೆಗೂ ಕೂಡ ಅದ್ರ ಬೇರು ಹರಡಿರುತ್ತೆ. ಸೊ ಹಾಗಾಗಿ ಇಷ್ಟು ಅಂತರವನ್ನ ಇಟ್ಕೊಂಡು ಗೊಬ್ಬರವನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೇದು, ಬಹಳ ಮುಖ್ಯ. ಮತ್ತೆ ಗೊಬ್ಬರ ಕೊಟ್ಟ ನಂತರ ಗೊಬ್ಬರಗಳನ್ನು ಕೂಡ ಮಣ್ಣಿಂದ ಅಥವಾ ಬೇರೆ ಸೊಪ್ಪು ಸದೆಗಳನ್ನ ಮುಚ್ಚತಕ್ಕಂಥ ಒಳ್ಳೇದು. ಸೂರ್ಯನ ಕಿರಣಗಳಿಗೆ ಅದು ನೇರವಾಗಿ ಕಾಣಿಸ್ಕೊಳ್ಳಬಹುದು, ಯಾಕೆಂದ್ರೆ ಅದು ಮತ್ತೆ ಸೂರ್ಯನ ಕಿರಣಗಳು ಇದಾಗಿ ಹೋಗ್ತದೆ, ಆಪರೇಷನ್ ಆಗಿ ಹೋಗ್ತದೆ. ಹಾಗಾಗಿ ನಾವು ಗೊಬ್ಬರವನ್ನು ಕೊಟ್ಟರು ಅದರ ಮೇಲೆ ನಾವು ಏನಾದ್ರು ಮುಚ್ಚಿಗೆಯನ್ನ ಹಾಕೋ ಮೂಲಕ ಅದರ ಒಂದು ಆರ್ದ್ರತೆಯನ್ನ ಕಾಪಾಡಬೇಕಾಗುತ್ತೆ. ಸರ್, ಇದುವರೆಗೆ ಜೈವಿಕ ಗೊಬ್ಬರಗಳು ಹಾಗೂ ಜೈವಿಕ ಕೀಟನಾಶಕಗಳ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಇನ್ನು ಈ ವಿಚಾರವಾಗಿ ನಮ್ಮ ರೈತ ಬಾಂಧವರಿಗೆ ತಮ್ಮ ಕಿವಿ ಮಾತು ಏನು ಸರ್? ಇತ್ತೀಚಿನ ದಿನಗಳಲ್ಲಿ ಆದಷ್ಟು ರೈತರು ತೋಟಗಾರಿಕೆ ಬೆಳೆಗಳು ತೆಂಗು ಒಂದೇ ಅಲ್ಲ, ಬೇರೆ ಯಾವುದೇ ತೋಟಗಾರಿಕೆ ಬೆಳೆಗಳಾದ್ರೂ ಕೂಡ ರಾಸಾಯನಿಕ ಗೊಬ್ಬರಗಳ ಅಥವಾ ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡತಕ್ಕಂಥದ್ದು ಒಳ್ಳೆಯದು. ಇದು ಮೊದಲನೇದು, ಕಡಿಮೆ ಮಾಡೋದ್ರಿಂದ ಒಂದು ರೈತರಿಗೆ ತಗಲ್ತಕ್ಕಂಥ ಒಂದು ಖರ್ಚು ಅಂದರೆ ಬೇಸಾಯ ಸಾಮಗ್ರಿಗಳ ಖರ್ಚಲ್ಲಿ ಕಡಿಮೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಇದೆ. ಎರಡನೇದು, ತಾವು ಉತ್ಪಾದನೆ ಮಾಡತಕ್ಕಂಥ ಪದಾರ್ಥಗಳಲ್ಲಿ ಒಳ್ಳೆಯ ಗುಣಮಟ್ಟ ಇರ್ತದೆ, ಆರೋಗ್ಯಕರವಾಗಿರ್ತದೆ. ಮೂರನೇದು ಏನಪ್ಪ ಅಂದ್ರೆ, ಏನು ನಾವು ರಾಸಾಯನಿಕ ಕೀಟನಾಶಕಗಳು ಅಥವಾ ಗೊಬ್ಬರಗಳನ್ನ ಬಳಸಿ ಬೆಳೀತಾ ಇದೀವಿ ಗಿಡಗಳು, ಆ ಗಿಡಗಳು ಸಾಕಷ್ಟು ಬೇಗ ರೋಗ ನಿರೋಧಕ ಶಕ್ತಿನ ಕಳ್ಕೊಳ್ತವೆ. ಸೊ ಅದೇ ರೀತಿ ನಾವು ಜೈವಿಕ ಗೊಬ್ಬರಗಳು ಅಥವಾ ಸಾವಯವ ಪದಾರ್ಥಗಳನ್ನ ಬಳಸಿ ಬೆಳೆದ್ರೆ ಅವಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮತ್ತೆ ಬರ್ತಕ್ಕಂಥ ಇಳುವರಿನೂ ಕೂಡ ಗುಣಮಟ್ಟ ಇರ್ತದೆ. ಇವತ್ತು ಮಾರ್ಕೆಟ್ನಲ್ಲಿ ಏನು ನಮಗೆ ಸಾವಯವ ಪದಾರ್ಥಗಳ ಬೇಡಿಕೆ ಇದೆ, ಆ ಬೇಡಿಕೆಗಳಿಗೆ ನಾವು ಪೂರೈಸಲಿಕ್ಕೆ ಕೂಡ ಅವಕಾಶ ಇದೆ. ಮತ್ತೆ ನಾವು ರಾಸಾಯನಿಕ ಪದಾರ್ಥಗಳನ್ನ ಬಳಸಿ ಬೆಳೆದಂತ ಪದಾರ್ಥಗಳು ಹೆಚ್ಚು ದಿನ ಇಡಲಿಕ್ಕೆ ಬರೋದಿಲ್ಲ, ಬಹಳಷ್ಟು ಬೇಗ ಅದು ಹಾಳಾಗುತ್ತೆ. ಈ ನಿಟ್ಟಿನಲ್ಲಿ ಜೈವಿಕ ಗೊಬ್ಬರ ಮತ್ತೆ ಸಾವಯವ ಪದಾರ್ಥಗಳನ್ನ ಬೆಳೆಸಿ ಸಾವಯವ ಕೃಷಿಗೆ ಹೆಚ್ಚಿನ ಉತ್ತೇಜನ ಕೊಟ್ಟು ರೈತರು ತಮ್ಮ ಖರ್ಚನ್ನ ಕಡಿಮೆ ಮಾಡಿಕೊಂಡು ಉತ್ತಮ ಗುಣಮಟ್ಟದ ಉತ್ಪಾದಕತೆಯನ್ನ ಬೆಳೀತಕ್ಕಂಥದ್ದು ಬಹಳ ಮುಖ್ಯ. ಒಳ್ಳೇದು ಸರ್, ಇದುವರೆಗೆ ತೆಂಗಿನಲ್ಲಿ ಜೈವಿಕ ಗೊಬ್ಬರಗಳು ಹಾಗೂ ಜೈವಿಕ ಕೀಟ ನಾಶಕಗಳಿಗೆ ಪೂರಕವಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ರೈತ ಬಾಂಧವರು ತಮ್ಮನ್ನ ಸಂಪರ್ಕ ಮಾಡುವುದು ಹೇಗೆ ಸರ್? ನನ್ನ ದೂರವಾಣಿ ಸಂಪರ್ಕ ಸಂಖ್ಯೆ 9484-38920. ತಮ್ಮ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಸರ್. 9484-38920. ಒಳ್ಳೇದು ಸರ್, ಇದುವರೆಗೆ ತೆಂಗಿನಲ್ಲಿ ಜೈವಿಕ ಗೊಬ್ಬರಗಳು ಹಾಗೂ ಕೀಟನಾಶಕಗಳ ಬಳಕೆ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ತೆಂಗಿನಲ್ಲಿ ಜೈವಿಕ ಗೊಬ್ಬರಗಳು ಹಾಗೂ ಜೈವಿಕ ಕೀಟನಾಶಕಗಳ ಬಳಕೆ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಲ್ಲ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ನೀರು ನಿರ್ವಹಣೆ ಹಾಗೂ ಉತ್ತಮ ನೀರಾವರಿ ಪದ್ಧತಿಗಳ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ತಾಂತ್ರಿಕ ಸಹಾಯಕರಾದ ಎಸ್ಎಂ ಯತೀಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ತೆಂಗಿನ ತೇರು ಬಾನುಲಿ ಸರಣಿಯ 7ನೇ ಕಂತಿನಲ್ಲಿ ನಾವು ಕೇಳಿದಂತಹ ಪ್ರಶ್ನೆ, ತೆಂಗನ್ನು ನಾಟಿ ಮಾಡಲು ಎಷ್ಟು ಅಡಿಯ ಗುಂಡಿಯನ್ನ ತೆಗೆಯಬೇಕು ಅಂತ ಹೇಳಿ ಕೇಳಿದ್ವಿ. ಇದಕ್ಕೆ ಸರಿಯಾದಂತಹ ಉತ್ತರ, 3 feet ಅಗಲ, 3 feet ಉದ್ದ ಹಾಗೂ 3 feet ಆಳ, ಇದು ಸರಿಯಾದಂತಹ ಉತ್ತರವಾಗಿತ್ತು. ಮತ್ತೊಮ್ಮೆ ಗಮನಿಸ್ಕೊಳ್ಳಿ, ನಾವು ಕಳೆದ ಕಂತಿನ ಕಾರ್ಯಕ್ರಮಕ್ಕೆ ಪೂರಕವಾಗಿ ಕೇಳಿದಂತಹ ಪ್ರಶ್ನೆ, ತೆಂಗನ್ನು ನಾಟಿ ಮಾಡಲು ಎಷ್ಟು ಅಡಿಯ ಗುಂಡಿಯನ್ನ ತೆಗೆಯಬೇಕು ಅಂತ ಹೇಳಿ ಕೇಳಿದ್ವಿ. ಸರಿಯಾದಂತಹ ಉತ್ತರ 3x3x3. ಕಳೆದ ವಾರದ ಕಾರ್ಯಕ್ರಮಕ್ಕೆ ಪೂರಕವಾಗಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನ ಸಾಕಷ್ಟು ಜನ ರೈತ ಬಾಂಧವರು ಬರೆದು ಕಳುಹಿಸಿದ್ರಿ. ಕೆಲವರು ಸರಿಯಾದಂತಹ ಉತ್ತರವನ್ನು ಬರೆದ್ರೆ ಕೆಲವರು ಸ್ವಲ್ಪ ಗೊಂದಲವನ್ನು ಮಾಡಿಕೊಂಡು ತಪ್ಪು ಉತ್ತರಗಳನ್ನು ಬರೆದಿದ್ರಿ. ಅದರಲ್ಲಿ ಸರಿ ಉತ್ತರ ಬರೆದಿರುವ ಕೇಳುಗರ ಹೆಸರುಗಳನ್ನು ಗಮನಿಸೋದಾದರೆ, ಬೇಲೂರು ತಾಲೂಕು ಗೊರೂರು ಗ್ರಾಮದ ಜಿಬಿ ಈಶ್ವರಪ್ಪ, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಕಿಲ್ಲಾ ಗ್ರಾಮದ ಕುಶಾ ರಾಮಕೃಷ್ಣ ಬಸಾರ್ಗಿ, ಹಾಸನ ತಾಲೂಕು ಮಡೇನೂರಿನ ಭಾರತಿ, ಹಾಸನ ತಾಲೂಕು ತಮಲಾಪುರದ ಎಚ್ಡಿ ಶ್ರದ್ಧಾ ಹಾಗೂ ಆಲೂರು ತಾಲೂಕು ಕವಳಿಕೆರೆ ಗ್ರಾಮದ ಕೆಎ ವರದರಾಜು. ಸರಿಯಾದಂತಹ ಉತ್ತರವನ್ನು ಬರೆದಿರುವ ನಮ್ಮ ಈ ಶ್ರೋತೃಗಳಿಗೆ ಧನ್ಯವಾದಗಳು. ಈ ಬಾರಿ ಲಾಟರಿ ಮೂಲಕ ಆಯ್ಕೆಯಾದ ವಿಜೇತ ಶ್ರೋತೃ ಹಾಸನ ತಾಲೂಕು ಮಡೇನೂರಿನ ಭಾರತಿ ಹಾಗೂ ಬೇಲೂರು ತಾಲೂಕು ಗೊರೂರು ಗ್ರಾಮದ ಜಿಬಿ ಈಶ್ವರಪ್ಪ. ಭಾರತಿ ಹಾಗೂ ಜಿಬಿ ಈಶ್ವರಪ್ಪ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಈ ವಾರದ ಪ್ರಶ್ನೆ, ತೆಂಗಿನ ಗಿಡಗಳಿಗೆ ಬುಡದಿಂದ ಎಷ್ಟು ಅಂತರದಲ್ಲಿ ಗೊಬ್ಬರಗಳನ್ನು ನೀಡಬೇಕು? ಈ ಕುರಿತಂತೆ ಕೆಬಿ ಸತೀಶ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ವಿವರವಾಗಿ ಹಂಚಿಕೊಂಡಿದ್ದಾರೆ. ಗಮನಿಸಿಕೊಳ್ಳಿ, ಇಂದಿನ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಪ್ರಶ್ನೆ, ತೆಂಗಿನ ಗಿಡಗಳಿಗೆ ಬುಡದಿಂದ ಎಷ್ಟು ಅಂತರದಲ್ಲಿ ಗೊಬ್ಬರಗಳನ್ನು ನೀಡಬೇಕು? ನಿಮ್ಮ ಸರಿಯಾದಂತಹ ಉತ್ತರಗಳು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನೀವು ಬರೆಯುವ ಪತ್ರದಲ್ಲಿ ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ದೂರವಾಣಿ ಸಂಖ್ಯೆ ಸ್ಪಷ್ಟವಾಗಿ ಇರಲಿ. ಹಾಗೇನೆ ಅಂಚೆ ಕಾರ್ಡಿನಲ್ಲಿಯೇ ನಿಮ್ಮ ಉತ್ತರಗಳನ್ನು ಬರೆದು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಿಗದಿತ ದಿನಕ್ಕಿಂತ ತಡವಾಗಿ ಬಂದಂತಹ ಪತ್ರಗಳನ್ನು ನಾವು ಪರಿಗಣಿಸೋದಿಲ್ಲ. ನಿಮ್ಮ ಸರಿಯಾದಂತಹ ಉತ್ತರಗಳನ್ನು ನಮಗೆ ಕಳುಹಿಸಲು ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ತೆಂಗಿನ ತೇರು ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದುವರೆಗೆ ತೆಂಗಿನ ತೇರು, ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ಮೂಡಿಬಂತು. ಇದು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ. ಪ್ರಸ್ತುತಪಡಿಸಿದವರು ಅರಕಲಗೋಡು ವಿ ಮಧುಸೂದನ್. ನೆರವು ಗೌರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎರೆಗೊಬ್ಬರ ತಯಾರಿಸುವ ವಿಧಾನ ಕುರಿತಂತಹ ವಿಚಾರಗಳನ್ನು ನೋಡೋಣ. ಎರೆಹುಳುಗಳಿಂದ ತಯಾರಿಸುವ ಗೊಬ್ಬರವೇ ಎರೆಗೊಬ್ಬರ. ಇದನ್ನ ಮಾಡುವ ವಿಧಾನದತ್ತ ಗಮನಹರಿಸೋದಾದರೆ, ಮೊಟ್ಟಮೊದಲು ಎರೆಗೊಬ್ಬರವನ್ನು ಉತ್ಪಾದಿಸಲು ಬೇಕಾಗುವ ಮೂಲ ವಸ್ತುಗಳನ್ನು ಮುಂದಾಗಿ ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಆ ವಸ್ತುಗಳು ಯಾವುವು ಅಂತಂದರೆ, ಒಣಗಿದ ತ್ಯಾಜ್ಯ ವಸ್ತುಗಳಾದ ಹುಲ್ಲು, ತೆಂಗಿನ ಗರಿ, ಅಡಿಕೆ ಗರಿ, ಸೊಪ್ಪು, ಜೋಳದ ಸಿಪ್ಪೆ, ಕಬ್ಬಿನ ನೀರನ್ನು ಹಿಂಡಿದ ಮೇಲೆ ಸಿಗುವ ದಂಡು, ದವಸ ಧಾನ್ಯಗಳನ್ನು ಬೆಳೆದ ನಂತರ ಉಳಿಯುವ ಒಣಗಿದ ಪದಾರ್ಥಗಳು, ಗ್ಯಾಸ್ ಗೊಬ್ಬರದಿಂದ ದೊರೆಯುವ ಹುಡಿಗೊಬ್ಬರ ಮುಂತಾದವು, ಕಾಗದ, ರಟ್ಟು ಮುಂತಾದ ವಸ್ತುಗಳು ಒಂದೆರಡು ಸಲ ನೀರಿನಲ್ಲಿ ತೊಳೆದು ಬಳಕೆಯನ್ನು ಮಾಡಿಕೊಳ್ಳಬಹುದು. ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸುವ ಮೊದಲು ಅದರಲ್ಲಿರುವ ಕಲ್ಲು, ಪ್ಲಾಸ್ಟಿಕ್, ಗಾಜಿನ ಚೂರುಗಳು ಹಾಗೂ ಇನ್ನಿತರ ಕರಗದಂತಹ ವಸ್ತುಗಳನ್ನು ಹೊರತೆಗೆಯಬೇಕು. ಗೊಬ್ಬರದ ಹುಳು ಇನ್ನಿತರ ಜೀವಿಗಳು ಇದ್ದಲ್ಲಿ ಅವುಗಳನ್ನು ಸಹ ಹೊರತೆಗೆಯಬೇಕಾಗುತ್ತೆ.